ಹಚ್ಚೇವು ಗಡಿನಾಡಲಿ ಕನ್ನಡದ ದೀಪ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡದ ಸಂಸ್ಕೃತಿ ಶಿಕ್ಷಣ ಸಾಹಿತ್ಯ ಕಲೆಗಳ ವಿಕಾಸಕ್ಕೆ ಶ್ರೀಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ನೀವು ಕೇಳಬಹುದು ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನವನ್ನು, ಹಾಗೂ ರಾಯಚೂರು ತಾಲೂಕಿನ ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರ ತೋಟಗಾರಿಕೆಯ ಅನುಭವಗಳು, ಹಾಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಮಸಮುದ್ರದ ಮಲ್ಲೇಶ್ಗೌಡ ಹಾಗೂ ಸಂಗಡಿಗರಿಂದ ಗುರುವರ ಪದಗಳನ್ನು ಕೇಳಬಹುದು. ಹಾಗಾದರೆ ಮೊದಲಿಗೆ ಕೇಳೋಣ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಗರ್ಭಪಾತ ಸಾಮಾನ್ಯವಾಗಿ ಆಗ್ತಿರುತ್ತೆ. ಇದರಿಂದ ಸಾಕಷ್ಟು ಹಾನಿಯನ್ನು ನಮ್ಮ ಜಾನುವಾರು ಸಾಕಾಣಿಕೆದಾರರು ಅನುಭವಿಸ್ತಾ ಇರ್ತಾರೆ. ಎಮ್ಮಿರ್ಬೋದು, ಆಕಳಿರ್ಬೋದು, ಮತ್ತು ಕೆಲವೊಮ್ಮೆ ಆಡು ಕುರಿಗಳಲ್ಲಿ ಸಹ ಗರ್ಭಪಾತ ಆಗುವುದನ್ನು ನಾವೆಲ್ಲ ನೋಡ್ತಾ ಇರ್ತೇವೆ. ಇದಕ್ಕೆ ಕಾರಣ ಏನು, ಗರ್ಭಪಾತ ಆಗಲಾರದಂತೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಯಾಕಾಗತ್ತೆ, ಜೊತೆಗೆ ಗರ್ಭಪಾತ ಆದಾಗ ಏನು ಒಂದು ಆರೋಗ್ಯ ಕಾಳಜಿಯನ್ನು ಜಾನುವಾರುಗಳಿಗೆ ತಗೋಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಜೈನ್ ಶ್ರೀಧರ್ ಅವರೇ. ಮೊದಲನೇದಾಗಿ ನಮ್ಮ ರೈತರಿಗೆ ಹೇಳಿ, ಗರ್ಭಪಾತ ಜಾನುವಾರುಗಳಲ್ಲಿ ಆಗಲಿಕ್ಕೆ ಕಾರಣಗಳು ಏನು? ಎಲ್ಲ ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರಗಳು. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಅನೇಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ಈ ಪೌಷ್ಟಿಕಾಂಶಗಳ ಕೊರತೆಯಿಂದ ಗರ್ಭಪಾತ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರುತ್ತೆ. ಈ ಗರ್ಭಪಾತ ಇಂಥ ಪೌಷ್ಟಿಕಾಂಶಗಳ ಕೊರತೆಯಿಂದ ಸಾಮಾನ್ಯವಾಗಿ 3 ತಿಂಗಳ ಒಳಗಡೆ ಸಂಭವಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಂತರದ ದಿನಗಳಲ್ಲೂ ಸಹ ಪೌಷ್ಟಿಕಾಂಶಗಳ ಕೊರತೆ ಏನನ್ನು ಉಂಟಾದರೆ ಗರ್ಭಪಾತ ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಎರಡನೇದಾಗಿ ನಂಜು ರೋಗಗಳು, ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ನಂಜು ರೋಗಗಳಾಗಿರ್ಬೋದು, ಅಥವಾ ಶಿಲೀಂಧ್ರದಿಂದ ಬರ್ತಕ್ಕಂಥವಾಗಿರ್ಬೋದು, ಅಥವಾ ವೈರಸ್ಸಿಂದ ಬರ್ತಕ್ಕಂಥ ಕಾಯಿಲೆಗಳು, ಆಮೇಲೆ ನಾವು ಪ್ರೋಟೋಜುವಲ್ ಡಿಸೀಸಸ್ ಅಂತೇಳಿ ಕರಿತೀವಿ. ಸೊ ಅವುಗಳಿಂದಲೂ ಸಹ ಕಂದು ಆಗ್ತಕ್ಕಂಥದ್ದು, ಕೆಲವು 7ನೇ ತಿಂಗಳಲ್ಲಿ ಗರ್ಭಪಾತ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ, ಇನ್ನು ಕೆಲವು 3 ತಿಂಗಳಲ್ಲಿ ಆಗ್ತದೆ. ನಂತರ ಬರ್ತಕ್ಕಂಥದ್ದು ಪ್ರಚೋದಕಗಳ ಕೊರತೆ, ಡಿಫಿಷಿಯನ್ಸಿ ಆಫ್ ಹಾರ್ಮೋನ್ಸ್ ಅಂತ, ಅಂದರೆ ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿಯಿಂದ ಅನೇಕ ನಾವು ಕಾಯಿಲೆಗಳನ್ನು ನಾವು ನೋಡಬಹುದು. ಅದರಲ್ಲಿ ಕೊರತೆ ಕಾಯಿಲೆ ಅಂದರೆ ಈ ಪ್ರಚೋದಕಗಳ ಕೊರತೆ ಏನನ್ನು ಉಂಟಾದರೆ ಸಾಮಾನ್ಯವಾಗಿ 3-4 ತಿಂಗಳು ಅವಧಿಯಲ್ಲಿ ಈ ಕಂದು ಆಗ್ತಕ್ಕಂಥ ಸಂದರ್ಭಗಳು ಅತಿ ಹೆಚ್ಚಾಗಿ ನಾವು ಕಾಣಬಹುದು. 4ನೇದಾಗಿ ಥ್ರೆಟನ್ಡ್ ಅಬಾರ್ಷನ್ಸ್ ಅಂತ, ರಾಸುಗಳನ್ನು ಗಾಬರಿಗೊಳಿಸಿದಾಗ ಅಥವಾ ಏನನ್ನ ವಿಚಿತ್ರವಾದ ಸೌಂಡ್ ಕೇಳಿದಾಗ ಇಂತಹ ಸಂದರ್ಭದಲ್ಲಿ ಥ್ರೆಟನ್ಡ್ ಅಬಾರ್ಷನ್ಸ್ ಅಂತಂದು ಹೇಳಿ ಹೇಳ್ತೀವಿ. ಸೊ ಇವೆಲ್ಲವೂ ಸಹ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ವಿವಿಧ ರೀತಿಯ ಕಾರಣಗಳು. ಈ ಕಾರಣಗಳ ಮೂಲಕ ಗರ್ಭಪಾತದ ಒಂದು ರೇಟ್ ಏನಿದೆ ಅದು 3%ಗಿನ್ನ ಯಾವುದೇ ಕಾರಣಕ್ಕೂ ಹೆಚ್ಚಾಗಬಾರದು. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮ್ಮ ಒಂದು ಹರಡಲ್ಲಿ ನಿಮ್ಮ ಒಂದು ಗುಂಪಿನಲ್ಲಿ ಒಂದು 8-10 ಹಸುಗಳಿದ್ದರೆ ಅದರಲ್ಲಿ 1-2 ಏನನ್ನ ಕಂದಾಗ್ತದೆ ಅಂತಂದು ಹೇಳಿ ಆ ಥರ ಏನನ್ನ ನಮಗೆ ಗೊತ್ತಾಯಿತು ಅಂದರೆ ಅಂಥ ಸಂದರ್ಭದಲ್ಲಿ ಭ್ರೂಣವನ್ನು ನಾವು ಪರೀಕ್ಷೆಗೆ ನೀಡಬೇಕಾಗುತ್ತೆ. ಸೊ ಭ್ರೂಣ ಪರೀಕ್ಷೆ ಮಾಡಿ ನಂಜು ರೋಗಗಳಿಲ್ಲ ಅಂತಂದು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಮುಂದಿನ ಕ್ರಮಗಳನ್ನು ನಾವು ವಹಿಸಬಹುದಾಗಿದೆ. ಇವಿಷ್ಟು ವಿವಿಧ ರೀತಿಯ ಗರ್ಭಪಾತಕ್ಕೆ ಕಾರಣಗಳು. ಈಗ ಮುಖ್ಯವಾಗಿ ಕೆಲವೊಮ್ಮೆ ಹಳ್ಳಿಯಲ್ಲಿ ಒಂದು ತಪ್ಪು ಕಲ್ಪನೆ ಅನ್ಬೋದು ಅಥವಾ ನೈಜ ಕಲ್ಪನೆಗಳನ್ನಬಹುದು. ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಗರ್ಭ ಧರಿಸಿದಂಥ ಜಾನುವಾರುಗಳ ಮೇಲೆ ಯಾವುದಾದ್ರೂ ಕೋಣ ಇರ್ಬೋದು, ಹೋರಿ ಇರ್ಬೋದು, ಹಾರಿದಾಗ ಗರ್ಭಪಾತ ಆಗತ್ತೆ, ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ತಿರ್ತಾರೆ. ಇದು ನಿಜ ಅಂತೀರಾ, ಹೇಗೆ? ಹೌದು, ಇದು ಸತ್ಯವಾದಂಥ ಒಂದು ವಿಷಯ. ಯಾಕಂದರೆ ಗರ್ಭ ಧರಿಸಿದ ರಾಸುಗಳನ್ನು ನಾವು ಸಾಮಾನ್ಯ ರಾಸುಗಳ ಜೊತೆ ಇಂಡಲ್ಲಿ ಬಿಟ್ಟಾಗ ಸಾಮಾನ್ಯವಾಗಿ ಇವುಗಳಲ್ಲಿ ನಾವು ಫಾಲ್ಸ್ ಈಸ್ಟ್ರಸ್ ಅಂತೇಳಿ ಕರಿತೀವಿ. ಅವು ಗರ್ಭ ಧರಿಸಿದ್ರೂ ಸಹ ಬೆದೆಗೆ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಓರಿಗಳು ಹತ್ತುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ನೈಸರ್ಗಿಕ ಗರ್ಭಧಾರಣೆ ಆದಾಗ ಸಾಮಾನ್ಯವಾಗಿ ಆ ಒಂದು ಭಯಕ್ಕೆ ಅಥವಾ ಒಂದು ಓರಿ ಓಡಾಡಿಸ್ಕೊಂಡು ಹೋಗುತ್ತಲ್ಲ, ಆ ಒಂದು ಟೈಮ್ನಲ್ಲಿ ಅಬಾರ್ಷನ್ ಆಗೋಂಥ ಸಂದರ್ಭ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನಾವು ಗರ್ಭ ಧರಿಸಿದ ರಾಸುಗಳನ್ನು ಸಾಮಾನ್ಯವಾಗಿ 6 ತಿಂಗಳ ನಂತರ ಪ್ರತ್ಯೇಕ ಮಾಡಿ ಅವುಗಳನ್ನು ಪ್ರತ್ಯೇಕವಾಗಿ ಮೇಯಿಸಬೇಕು, ಪ್ರತ್ಯೇಕವಾಗಿ ಕಟ್ಟಬೇಕು. ಸೊ ಓರಿಗಳ ಜೊತೆ ಅಥವಾ ಹಿಂಡಿನಲ್ಲಿ ಬಿಡಬಾರ್ದು, ಅತಿ ಹೆಚ್ಚು ದೂರ ಇವುಗಳನ್ನು ಹೊಡ್ಕೊಂಡು ಹೋಗಬಾರ್ದು. ಇವೆಲ್ಲ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಗರ್ಭಕೋಶ ಸರಿಯಾಗಿ ಅಭಿವೃದ್ಧಿ ಆಗದೇ ಇದ್ರೆ, ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗದೇ ಇದ್ರೆ, ಈಗ ಕೆಲವೊಮ್ಮೆ ಏನಾಗುತ್ತೆ, ಬೇಗ ಗರ್ಭಧಾರಣೆ ಆಗಿಬಿಡುತ್ತೆ ಕೆಲವೊಂದು ಜಾನುವಾರುಗಳಲ್ಲಿ. 2 ವರ್ಷಕ್ಕಿಂತ ಕರುಗಳು ಗರ್ಭಧಾರಣೆ ಮಾಡಿಬಿಡ್ತವೆ, ಅಂತ ಸಂದರ್ಭದಲ್ಲಿ ಏನಾದರೂ ಸಾಧ್ಯತೆಗಳಿರ್ತಾವ? ಸಾಮಾನ್ಯವಾಗಿ ವೈಜ್ಞಾನಿಕವಾಗಿ ಗರ್ಭಧಾರಣೆ ಆಗಬೇಕಾಗಿತ್ತಂದ್ರೆ ಎಮ್ಮೆ ಕರುಗಳಿಗೆ, ಆಕಳು ಕರುಗಳಿಗೆ, ಅಥವಾ ಆಡು ಮರಿಗಳಿಗೆ, ಕುರಿ ಮರಿಗಳಿಗೆ ಎಷ್ಟು ವರ್ಷ ವಯಸ್ಸಿದ್ರೆ ಒಳ್ಳೇದಂತಿರ್ತಾವೆ? ಸಾಮಾನ್ಯವಾಗಿ ಈ ಮಿಶ್ರತಳಿ ಹಸುಗಳಲ್ಲಿ ನಮಗೆ ವಯಸ್ಸಿಗಿನ್ನ ತೂಕನೇ ಮುಖ್ಯ. 200-250 ಕೆಜಿ ತೂಕ ಇರತಕ್ಕಂಥ ರಾಸುಗಳನ್ನು ನಾವು ಗರ್ಭಧಾರಣೆಗೆ ಒಳಪಡಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವು ಗರ್ಭಾಶಯವನ್ನು ಪರೀಕ್ಷೆ ಮಾಡಿ ನೋಡಿದಾಗ ಗರ್ಭಾಶಯದ ಒಂದು ಸೈಜ್ ಆಫ್ ದ ಯುಟ್ರಸ್ ಅಂತ ನಾವೇನು ಹೇಳ್ತೀವಿ ಅದು ಆಪ್ಟಿಮಮ್ ಸರಿಯಾಗಿದ್ದರೆ ಮಾತ್ರನೇ ಅಂಥ ರಾಸುಗಳನ್ನು ತೂಕ ನೋಡಿಯೂ ಸಹ ನಾವು ಗರ್ಭಧಾರಣೆಗೆ ಒಳಪಡಿಸ್ಬೋದು. ಸಾಮಾನ್ಯ 3-4 ವರ್ಷ ವಯಸ್ಸಾದರೂ ಕೆಲವುಗಳು ಆ ತೂಕ ಬಂದಿರಲ್ಲ, 200-250 ಕೆಜಿ ತೂಕ ಇರಲ್ಲ ಮಿಶ್ರತಳಿ ರಾಸುಗಳಲ್ಲಿ. ಅಂಥವುಗಳಲ್ಲಿ ನಾವು ಗರ್ಭಧಾರಣೆಗೆ ನಾವು ಎಷ್ಟೇ ಸಾರಿ ಒಳಪಡಿಸಿದ್ರೂ ಸಹ ಅವು ಸೂಲ್ ಇಲ್ಲೋದಿಲ್ಲ, 3 ತಿಂಗಳವರೆಗೂ ನಿಂತು 4ನೇ ತಿಂಗಳಲ್ಲಿ ಭ್ರೂಣ ಒಳಗಡೆ ಕರಗೋಗ್ಬಿಡುತ್ತೆ. ಸೊ ಇಂಥ ಕೇಸುಗಳಲ್ಲಿ ನಮಗೆ ಸಾಕಷ್ಟು ಇದರಲ್ಲಿ ಗರ್ಭಪಾತ ಆಗಿದೆ ಅಂತಂದು ಗೊತ್ತಾಗಲ್ಲ. ಸೊ ಇದು ಮಿಶ್ರತಳಿ ರಾಸುಗಳಲ್ಲಿ ಇರತಕ್ಕಂಥದ್ದು. ಇನ್ನು ನಾವು ನಾಟಿ ದನಗಳನ್ನು ತಗೊಂಡಾಗ 3-5 ವರ್ಷದಲ್ಲಿ ಅವು ಪ್ರಾಯಕ್ಕೆ ಬರೋಂಥದ್ದು. ಎಮ್ಮೆಗಳಂದರೆ 4-5 ವರ್ಷದವರೆಗೂ ಆಗುತ್ತೆ ಪ್ರಾಯಕ್ಕೆ ಬರೋದಕ್ಕೆ. ಸೊ ತದನಂತರನೇ ಮತ್ತು ನಾಟಿ ದನಗಳಲ್ಲಿ ಮತ್ತು ಎಮ್ಮೆಗಳಲ್ಲಿ 3-5 ವರ್ಷದಲ್ಲಿ ಪ್ರಾಯಕ್ಕೆ ಬಂದಾಗ ನಾವು ಕಟ್ಟಿಸಿದರೆ ಗರ್ಭಚೀಲವನ್ನು ಆವಾಗಲೂ ಸಹ ಪರೀಕ್ಷೆ ಮಾಡಬೇಕು. ಒಂದು ಸಾರಿ ನೀವು ಕಟ್ಟಿಸಿದಾಗ ಅದು ಸೂಲ್ ನಿಲ್ಲಿಲ್ಲ ಅಂದರೆ ಮತ್ತೆ ಗರ್ಭ ಪರೀಕ್ಷೆಯನ್ನು ಮಾಡಿಸಿ ಎಲ್ಲ ಸರಿಯಾದ ರೀತಿಯಲ್ಲಿ ಇದೆ ಅಂದಾಗಲೇ ನಾವು ಮತ್ತೆ ಕೃತ ಗರ್ಭಧಾರಣೆಗೆ ಒಳಪಡಿಸ್ಬೋದು. ಇಲ್ಲ ಅಂತಂದರೆ ಅವು ಪೌಷ್ಟಿಕಾಂಶಗಳ ಕೊರತೆ ಇರ್ಬೋದು ಅಥವಾ ಶಕ್ತಿಯ ಕೊರತೆ ಇರ್ಬೋದು, ಪ್ರಚೋದಕಗಳ ಕೊರತೆ ಇರ್ಬೋದು. ಸೊ ಇವೆಲ್ಲ ಪ್ರಾಬ್ಲಮ್ಸಿಂದ ರಾಸುಗಳು ಗರ್ಭಧಾರಣೆ ಮಾಡಿದಾಗಿಯೂ ಸಹ ಗರ್ಭದ ನಿಲ್ಲೋದಿಲ್ಲ. ಇನ್ನು ಕುರಿ ಮೇಕೆಗಳಲ್ಲಂದರೆ ಅವು ವಯಸ್ಸಿಗೆ ಬರ್ತಕ್ಕಂಥದ್ದೇ 1 ವರ್ಷಕ್ಕೆ ಕುರಿ ಮೇಕೆಗಳು. ಸೊ ಅವುಗಳಿಗೆಲ್ಲ ಪೌಷ್ಟಿಕಾಂಶದ ಒಂದು ಕೊರತೆ ಇಲ್ಲದಂಗೆ ಎಲ್ಲ ರೀತಿಯ ಹಸಿರು ಮೇವು, ಒಣಮೇವು, ದಾಣಿ ಮಿಶ್ರಣ ಪೂರೈಸಿದಾಗ ಅವುಗಳು ಕಟ್ಟುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನಾವು ಜೀವಸತ್ವ ಎ ಮತ್ತು ಇ ಇವುಗಳನ್ನು ಸ್ಟೆರಿಲಿಟಿ ವಿಟಮಿನ್ಸ್ ಅಂತಂದು ಹೇಳಿ ಕರಿತೀವಿ ನಾವು. ಅಂದರೆ ಗರ್ಭಧಾರಣೆಗೆ ಅತಿ ಮುಖ್ಯವಾಗಿ ಬೇಕಾದಂಥ ವಿಟಮಿನ್ಸ್, ವಿಟಮಿನ್ ಎ ಮತ್ತು ವಿಟಮಿನ್ ಇ. ಇವೆರಡರ ಕೊರತೆ ಉಂಟಾದರೆ ರಾಸುಗಳು ಗರ್ಭ ಧರಿಸೋದಿಲ್ಲ. ಅವುಗಳ ಯಾವುದೇ ಒಂದು ವಯಸ್ಸಿರ್ಬೋದು ಅಥವಾ ಎಷ್ಟೇ ಆರೋಗ್ಯವಾಗಿರ್ಬೋದು, ಈ ವಿಟಮಿನ್ಗಳ ಕೊರತೆ ಉಂಟಾಗದಂಗೆ ನಾವು ಸಾಮಾನ್ಯವಾಗಿ ನೋಡ್ಕೋಬೇಕು. ಅದಕ್ಕೋಸ್ಕರ ಸಾಮಾನ್ಯವಾಗಿ ನಾವು ವಯಸ್ಸಿಗೆ ಬಂದಂಥ ರಾಸುಗಳಲ್ಲಿ ಈ ವಿಟಮಿನ್ ಎ ಪೂರೈಕೆಯನ್ನು ಮಾಡಬೇಕು. ಇಂಜೆಕ್ಷನ್ಸ್ ಬರುತ್ತೆ, ಸೊ ಇಂಜೆಕ್ಷನ್ 5000 IU ಇಂಜೆಕ್ಷನ್ಸನ್ನು ಕೊಡಬೇಕಾಗುತ್ತೆ. ಆಮೇಲೆ ಗರ್ಭಾವಧಿಯ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ, 6-9 ತಿಂಗಳ ಅವಧಿಯಲ್ಲೂ ಸಹ ಇದನ್ನು ಕೊಡಬೇಕು. ಸುಮಾರು 10,000-15,000 IU ನಾವು ಮಿಶ್ರತಳಿ ರಾಸುಗಳಲ್ಲಿ ವಿಟಮಿನ್ ಎ ಸಪ್ಲಿಮೆಂಟ್ ಮಾಡಿದರೆ ಸೊ ಅಂಥ ರಾಸುಗಳು ಆರೋಗ್ಯಯುತವಾದಂಥ ಕರುಗಳನ್ನು ಹಾಕ್ತವೆ, ಮುಂದೆ ಗರ್ಭಧಾರಣೆ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ನಾವು ಎಲ್ಲ ನೋಡ್ಕೋಬೇಕಾದಂಥ ಒಂದು ಸಲಹೆ. ಈಗ ಒಮ್ಮೆ ಗರ್ಭಪಾತ ಆಗಿಬಿಡುತ್ತೆ ಜಾನುವಾರುಗಳಲ್ಲಿ, ಗರ್ಭಪಾತ ಆದಾಗ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಯಾವ ರೀತಿ ಸಲಹೆ ಸೂಚನೆಗಳು ವೈದ್ಯರು ಏನೇನು ಮಾಡಬೇಕಾಗತ್ತಂತೀರಿ ಗರ್ಭಪಾತ ಜಾನುವಾರುಗಳಲ್ಲಿ ಆದಾಗ? ಸೊ ಸಾಮಾನ್ಯವಾಗಿ ಗರ್ಭಪಾತ ಉಂಟಾದಾಗ ರೈತರು ನೇರವಾಗಿ ನಾವು ಭ್ರೂಣ ಆಗಿರ್ಬೋದು ಅಥವಾ ಮಾಸ ಅಂತಂದು ಹೇಳಿ ಏನು ಕರಿತೀವಿ, ಮಾಸದ ಚೀಲ ಆಗಿರ್ಬೋದು ಅಥವಾ ಫೀಟಲ್ ಮೆಂಬ್ರೇನ್ಸ್ ಅಂತಂದು ಹೇಳಿ ಕರಿತೀವಿ, ಇವುಗಳನ್ನು ನೇರವಾಗಿ ಬರಿಗೈಯಿಂದ ಎತ್ತಬಾರ್ದು, ಮುಟ್ಟಬಾರ್ದು. ಸಾಧ್ಯವಾದಷ್ಟು ಕೈಗೆ ಗಾಯಗಳು ಇರಬಾರ್ದು, ಗಾಯಗಳಿದ್ರೆ ಅಂಥವುಗಳನ್ನ ಟಚ್ ಮಾಡಬಾರ್ದು. ಗಾಯಗಳಿರದಂಥ ಸಂದರ್ಭದಲ್ಲಿ ಕೈಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಆ ಒಂದು ಫೀಟಲ್ ಮೆಂಬ್ರೇನ್ಸ್ ಆಗಿರ್ಬೋದು ಅಥವಾ ಭ್ರೂಣ ಆಗಿರ್ಬೋದು ಇವೆಲ್ಲವನ್ನು ತೆಗೆದು ಒಂದು ಕಡೆ ತೆಗೆದು ಉಣಿಸ್ಬೇಕು. ಸೊ ಇವೆಲ್ಲವಕ್ಕಿಂತ ಮುಂಚೆ ಯಾವ ಒಂದು ತಿಂಗಳಲ್ಲಿ ಅಬಾರ್ಷನ್ ಆಗಿದೆ, ಕಂದು ಹಾಕಿದೆ, ಅದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ. ಇನ್ ಕೇಸ್ 7ನೇ ತಿಂಗಳಲ್ಲಿ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಎಂಟ್ರಿ ಆಗ್ತಿದ್ದಂಗೆ ಅಬಾರ್ಷನ್ ಆಯಿತು ಅಂದರೆ, ಕಂದು ಹಾಕ್ತು ಅಂದರೆ, ಆ ಸಂದರ್ಭದಲ್ಲಿ ಹೆಚ್ಚು ನಾವು ಬ್ರುಸಲೋಸಿಸ್ ಕಾಯಿಲೆ, ಕಂದು ರೋಗ ಅಂತಂದೇಳಿ ನಾವೇನು ಹೇಳ್ತೀವಿ, ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮಿಶ್ರತಳಿ ರಾಸುಗಳಲ್ಲಿ. ಸೊ ಇಂಥ ಒಂದು ಸಂದರ್ಭ ಇದ್ದಾಗ ಅಂಥ ಒಂದು ಹಿಂಡಲ್ಲಿ 7 ತಿಂಗಳ ನಂತರ ಅಬಾರ್ಷನ್ ರೇಟ್ 3%ಗಿಂತ ಜಾಸ್ತಿ ಹೋದರೆ ಸೊ ಅವಾಗ ನಾವು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕಾಗುತ್ತೆ. ನೇರವಾಗಿ ರೈತರು ಅಂಥವುಗಳನ್ನ ಮುಟ್ಟದೇ ಇರೋದು ಬಹಳ ಒಳ್ಳೆಯದು. ಸೊ ಮುಟ್ಟಿದರೆ ಅವ್ರಿಗೂ ಸಹ ಕಾಯಿಲೆ ಬರುವಂಥ ಸಂದರ್ಭ ಇರುತ್ತೆ. ಈ ಬ್ರುಸಲೋಸಿಸ್ ಕಾಯಿಲೆ ನೇರವಾಗಿ ರೈತರಿಗೂ ಸಹ ಬರುತ್ತೆ ಇದು ಕಂದು ರೋಗ ಅಂತೇಳಿ. ಸೊ ಹ್ಯೂಮನ್ಸಲ್ಲಿ ಇದು ಅತಿಯಾದಂಥ ಜ್ವರ, ತಲೆನೋವು, ಆಮೇಲೆ ಅವರಲ್ಲೂ ಸಹ ಬಂಜೆತನವನ್ನು ಉಂಟು ಮಾಡುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಅನೇಕ ವೆಟರ್ನರಿ ಡಾಕ್ಟರ್ ಸಹ ಈ ಸಮಸ್ಯೆಯಿಂದ ಬಳಲಿದ್ದಾರೆ. ಆಮೇಲೆ ಮನುಷ್ಯರಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ, 100% ಕ್ಯೂರ್ ಆಗುತ್ತೆ. ಆದರೆ ಪ್ರಾಣಿಗಳಲ್ಲಿ ಒಂದು ಸಾರಿ ಇದು ಕಾಯಿಲೆ ಬಂತು ಅಂದರೆ ಅವು ಲೈಫ್ ಲಾಂಗ್ ಕ್ಯಾರಿಯರ್ಸ್ ಆಗಿಬಿಡ್ತವೆ. ಅಂದರೆ ಈ ಆರ್ಗ್ಯಾನಿಸಮ್ ಅವುಗಳಲ್ಲಿ ಇಟ್ಕೊಂಡು ಲೈಫ್ ಲಾಂಗ್ ದೇರ್ ಈಸ್ ನೋ ಇದು ಟ್ರೀಟ್ಮೆಂಟ್ ಇಲ್ಲ, ಇದಕ್ಕೆ ಚಿಕಿತ್ಸೆ ಭಾಳ ಕಾಸ್ಟ್ಲಿ ಆಗುತ್ತೆ ಮತ್ತು ಅವು ಪೂರ್ತಿ ಗುಣವಾಗೋದಿಲ್ಲ, ಜೀವಿತಾವಧಿಯಲ್ಲಿ ಕ್ಯಾರಿಯರ್ಸ್ ಆಗಿ ಉಳ್ಕೊಂಡ್ಬಿಡ್ತವೆ, ಬೇರೆಯವ ರಾಸುಗಳಿಗೆ ಅವು ರೋಗದ ಮೂಲವಾಗಿಬಿಡ್ತವೆ. ಸೊ ರೋಗವನ್ನು ಬೇರೆ ಆರೋಗ್ಯವಂತ ರಾಸುಗಳಿಗೆ ಹರಡ್ತಾ ಇರ್ತವೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ರೈತರಿಗೆ ಅಡ್ವೈಸ್ ಮಾಡೋದೇನೆಂದರೆ ನೇರವಾಗಿ ಮುಟ್ಟಬೇಡ್ರಿ, ಮುಟ್ಟಿದ್ರೂ ಸಹ ನಿಮಗೇನು ಗಾಯ ಏನನ್ನ ಆಗಿದ್ದರೆ ಕೊಬ್ಬರೆಣ್ಣೆ ಏನನ್ನು ಹಚ್ಕೋಬೇಕು, ಗಾಯ ಆದರೂ ಆದಷ್ಟು ಟಚ್ ಮಾಡಬಾರ್ದು, ಆ ಕಣ್ಣಿಗೆ ಕೂಡ ಸಿಡಿಬಾರ್ದು, ಭ್ರೂಣದ ಒಂದು ದ್ರವ ಏನಿರುತ್ತೆ ಆ ಮೆಂಬ್ರೇನ್ಸ್ನ ಒಂದು ದ್ರವ ಏನಿರುತ್ತೆ ಅದು ಕಣ್ಣಿಗೆ ಸಿಡಿಬಾರ್ದು. ಸೊ ಕಣ್ಣಿಗೆ ನಾವು ಇದು ಕನ್ನಡಕ ಏನನ್ನು ಹಾಕ್ಕೊಂಡು, ಸೊ ಗ್ಲೌಸ್ ಇದ್ದರೆ ಗ್ಲೌಸ್ ಹಾಕ್ಕೊಂಡು, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕೊಬ್ಬರೆಣ್ಣೆನ ಹಚ್ಕೊಂಡು ಅದನ್ನ ತೆಗೆದುಹಾಕ್ಬೇಕು. ಆಮೇಲೆ ಇದು ಎಲ್ಲೂ ಸಿಡಿದಂಗೆ ಬಾಯಿಗಾಗಲಿ ಅಥವಾ ಕಣ್ಣುಗಳಿಗಾಗಲಿ ಸಿಡಿದಂಗೆ ಆ ದ್ರವನ ನೋಡ್ಕೋಬೇಕು, ಯಾಕಂದರೆ ಪ್ರತಿಯೊಂದು ಅನಿಯಲ್ಲೂ ಸಹ ಸಾಕಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದು ರೈತನಿಗೆ ಕಾಯಿಲೆ ಬರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಬಾರ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ 70% ಅಬಾರ್ಷನ್ಸು ನಂಜು ರೋಗಗಳಿಂದಲೇ ಆಗುತ್ತೆ. ನಾವು ಥ್ರೆಟೆಂಡ್ ಅಬಾರ್ಷನ್ಸ್ ಅಂತ ಅಥವಾ ಭಯಾನಕ ಭಯವನ್ನು ಉಂಟು ಮಾಡಿದಾಗ, ಶಬ್ದಗಳು ಉಂಟು ಮಾಡಿದಾಗ, ಪಟಾಕಿ ಹೊಡೆದಾಗ, ಇಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅಬಾರ್ಷನ್ಸ್ ಇವು less than 5%, 5%ಗಿಂತ ಕಡಿಮೆ. ಸೊ ಅಂಥದ್ರಲ್ಲಿ ನಾವೇನು ಮುಂಜಾಗ್ರತೆ ವಹಿಸೋ ಅವಶ್ಯಕತೆ ಇರಲ್ಲ. ಸೊ ಈಗ ಈ ಥರ ನಂಜು ರೋಗಗಳು 7ನೇ ಒಂದು ತಿಂಗಳಲ್ಲಿ ಅಥವಾ ಥರ್ಡ್ ಟ್ರೈಮಿಸ್ಟರ್ ಅಂತ ನಾವೇನು ಹೇಳ್ತೀವಿ ಅವಾಗ ಅಬಾರ್ಷನ್ ಆದಾಗ ನಾವು ಹೆಚ್ಚು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಈಗ ಕೆಲವೊಮ್ಮೆ ಹಳ್ಳಿಯಲ್ಲೆಲ್ಲ ಹೇಳ್ತಿರ್ತಾರೆ ಗರ್ಭ ಧರಿಸಿದಂಥ ರಾಸುಗಳಿಗೆ ಹೊಡಿಬಾರ್ದು, ಇದರಿಂದ ಏಟು ಬಿತ್ತಂದರೆ ಗರ್ಭಪಾತ ಆಗತ್ತೆ. ಈಗ ಹೊಡಿಯುವಾಗ ಮೇಯಿಸುವಾಗ ದೊಡ್ಡ ಬಡಗಿಯಿಂದ ತೊಗೊಂಡು ಹೊಡಿತಾ ಇರ್ತಾರೆ, ಅವು ಏನೋ ಕೇಳಲಿಕ್ಕಂದ್ರೆ ಮಾತು ಕೇಳಲಿಕ್ಕಂದ್ರೆ ಹೋಗ್ಲಿಕ್ಕಂದ್ರೆ, ಇದು ಹೇಗೆ ನಿಜ ಅಂತೀರಾ, ಹೇಗೆ ಏನು ಒಂದು ಎಚ್ಚರಿಕೆಯನ್ನು ತೊಗೋಬೇಕಾಗತ್ತೆ ಇಂಥ ಸಂದರ್ಭದಲ್ಲಿ? ಓಡಿಸಿರ್ತಾರೆ ದನಗಳನ್ನು ಭಾಳಷ್ಟು. ರಾಸುಗಳು ಎಷ್ಟೇ ಜೋರಿದ್ರೂ ಸಹ ಗರ್ಭ ಧರಿಸಿದ ಮೇಲೆ ಸಾಧು ಆಗಿಬಿಡ್ತವೆ, ಅಂದರೆ ಸಾಧು ಪ್ರಾಣಿಗಳಾದಂಗೆ ಆಗಿಬಿಡ್ತವೆ. ಅವುಗಳಲ್ಲಿ ಅದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಪ್ರೊಜೆಸ್ಟ್ರಾನ್ ಪ್ರಚೋದಕ. ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಆದಂಗೆ ರಾಸುಗಳು ಮೈಲ್ಡ್ ಆಗ್ತಾ ಬರ್ತದೆ. ಸೊ ಅಂಥ ರಾಸುಗಳನ್ನು ಸಾಮಾನ್ಯವಾಗಿ ಹೊಡೆಯುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವು ಸ್ವಲ್ಪ ಜೋರಿದ್ರೂ ಸಹ ಅಂಥ ರಾಸುಗಳನ್ನು ನಾವು ಹೊಡೆದಾಗ ಅವೇನನ್ನು ಜಂಪ್ ಮಾಡಿದಾಗ ಈ ತಗ್ಗುಗಳನ್ನು ಜಂಪ್ ಮಾಡಿಬಿಡ್ತವೆ, ಜಂಪ್ ಮಾಡ್ತವೆ. ಸೊ ಜಂಪ್ ಮಾಡಿದಾಗ ಏನಾಗುತ್ತೆ, ಗರ್ಭಕೋಶ ಸುರುಳಿ ಆಗ್ಬೋದ್ರಿ. ಸೊ ಟಾರ್ಷನ್ ಅಂತಂದು ಹೇಳಿ ಕರಿತೀವಿ ನಾವು. ಯುಟ್ರಿನ್ ಟಾರ್ಷನ್ ಅಂತ, ಅದು ಈ ಗರ್ಭಕೋಶದ ಕಂಠದ ಮುಂದೆ ಆಗ್ಬೋದು ಅಥವಾ ಹಿಂದೆ ಆಗ್ಬೋದು, ಎರಡರಲ್ಲೂ ಸಹ ಡೇಂಜರ್. ಸೊ ಗರ್ಭಪಾತ ಆಗುತ್ತೆ, ಭ್ರೂಣ ಸತ್ತೋಗುತ್ತೆ, ಆದರೆ ಭ್ರೂಣ ಹೊರಗೆ ಬರೋದಿಲ್ಲ. ಸೊ ಇದು ಭಾಳ ಒಂದು ದೊಡ್ಡ ಡೇಂಜರ್ ಅಂತಂದೇ ಹೇಳ್ಬೋದು ನಾವು. ಸೊ ಅಂಥ ಟೈಮ್ನಲ್ಲಿ ನಾವೇನು ಮಾಡಬೇಕು, ಆ ಥರ ಏನನ್ನು ಆದರೆ ಕೆಚ್ಚಲು ಇದಾಗುತ್ತೆ, ಎಲ್ಲ ಫಾರ್ಮೇಷನ್ ಆಗುತ್ತೆ, ಮತ್ತೆಲ್ಲ ಕೆಚ್ಚಲು ಬತ್ತೋಗುತ್ತೆ, ಆದರೆ ಅಬಾರ್ಷನ್ ಆಗಲ್ಲ, ಕಂದಾಕಲ್ಲ, ಕಂದಾಕಲ್ಲ. ಒಳಗಡೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ ಗರ್ಭಚೀಲ ಸುರುಳಿ ಆಗಿರೋದು ಗೊತ್ತಾಗುತ್ತೆ. ಸೊ ಗರ್ಭಚೀಲ ಸುರುಳಿಯಾದಂಥ ಕೇಸ್ಗಳನ್ನು ನಾವು ಅದನ್ನು ರಿಲೀವ್ ಮಾಡಬೇಕು, ಅದನ್ನು ರಿಲೀವ್ ಮಾಡಿ ನಂತರ ನಾವು ಅದನ್ನು ಡೆಲಿವರಿ ಮಾಡ್ಬೇಕು ರೀ. ಇಲ್ಲ ಅಂತಂದರೆ ಒಳಗಡೆ ಸತ್ತೋಗ್ಬಿಟ್ಟು ಅದು ಪಾಯ್ಸನ್ ಆಗಿ, ಯಾವುದೇ ಒಂದು ಭ್ರೂಣ ಬದುಕಿರೋವರೆಗೂ ತಾಯಿ ಜೊತೆ ಹೊಂದಾಣಿಕೆ ಇರುತ್ತೆ, ಸತ್ತ ಮೇಲೆ ಅದು ಫಾರಿನ್ ಬಾಡಿ ಥರ ಟ್ರೀಟ್ ಆಗಿಬಿಡುತ್ತೆ. ಸೊ ದೇಹ ಅದನ್ನು ಬೇರೆಯ ಒಂದು ರೂಪ ಅಂತಂದು ಹೇಳಿ ತಿಳ್ಕೊಂಡು ಅದನ್ನು ಅಟ್ಯಾಕ್ ಮಾಡುತ್ತೆ. ಸೊ ಅಟ್ಯಾಕ್ ಮಾಡಿದಾಗ ಅಲ್ಲಿ ಫೈಬ್ರೋಸಿಸ್ ಆಗೋದಾಗಲಿ ಅಥವಾ ನಂಜಾಗೋದಾಗಲಿ, ಆ ನಂಜು ಜಾಸ್ತಿಯಾಗಿ ರಕ್ತಕ್ಕೆ ಸೇರಿದ್ರೆ ದೊಡ್ಡ ಹಾಕ್ಲನ್ನು ಸಾಯುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಓಡಿಸ್ಕೊಂಡೋಗೋದು, ಅವುಗಳನ್ನ ಜಂಪ್ ಮಾಡಿಸೋದು, ಒಡೆಯೋದು, ಬೆದರಿಸೋದು ಇಂಥವನ್ನು ಮಾಡಬಾರ್ದು ಆದಷ್ಟು. ಆಮೇಲೆ ಅದನ್ನು ಜನರಲ್ ಆಗಿ ಎಲ್ಲ ರಾಸುಗಳ ಜೊತೆ ಗರ್ಭಧರಿಸಿದ ರಾಸುಗಳನ್ನು ಬಿಡಬಾರ್ದು. ಇದು ಅತಿ ಮುಖ್ಯವಾಗಿ ರೈತರು ಗಮನಿಸಬೇಕಾದಂಥದ್ದು, ಸ್ಪೆಷಲಿ ಆಫ್ಟರ್ 7 ಮಂತ್ಸ್. ಕೊನೆಯ 3 ತಿಂಗಳೇನಿದೆ ಅದು ಬಹಳ ಸೂಕ್ಷ್ಮಾವಧಿ ಅಂತಂದು ಹೇಳ್ಬೋದು. ಈ 3 ತಿಂಗಳನ್ನು ನಾವು ಅವುಗಳನ್ನು ಚೆನ್ನಾಗಿ ಕಾಪಾಡಿದ್ರೆ ಸೇಫ್ ಡೆಲಿವರಿ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರ ನಂಜಾಗೋದು ಅಥವಾ ಟಾರ್ಷನ್ ಆಗೋದು ಆಯಿತು ಅಂತಂದರೆ ಅದು ನೆಕ್ಸ್ಟ್ ಡೆಲಿವರಿಯಲ್ಲೂ ಸಹ ಅದು ಅಫೆಕ್ಟ್ ಆಗೋಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ರೈತರು ಆ ಗರ್ಭಧರಿಸಿದ ರಾಸುಗಳನ್ನು ಹೆಚ್ಚಾಗಿ ಬೆದರಿಸಬಾರ್ದು, ಓಡಿಸ್ಬೋದು, ಜಾಗೃತಿಯಿಂದ ನೋಡ್ಕೋಬೇಕು, ಓಡಿಸ್ಬಾರ್ದು. ಇತರೆ ದನಗಳ ಜೊತೆಗೆ ಬಿಡಬಾರ್ದು, ಸ್ಪೆಷಲಿ ಓರಿಗಳ ಜೊತೆ ಅಂತಂದು ಇರಬಾರ್ದು. ಸೊ ಎಲ್ಲ ಮುಂಜಾಗ್ರತೆಗಳನ್ನ ವಹಿಸಿದರೆ ನಾವು ಆರೋಗ್ಯವಂತ ಕರುವನ್ನು ಪಡಿಬಹುದು ಅಂತಂದೇಳಿ ಈ ಮೂಲಕ ಹೇಳ್ಬೋದು. ಈಗ ಕೆಲವೊಮ್ಮೆ ಜಾನುವಾರುಗಳಲ್ಲಿ ಪ್ರತಿ ವರ್ಷನೂ ಮೇಲಿಂದ ಮೇಲೆ ಗರ್ಭಪಾತನ ಆಗ್ತಾ ಇರ್ತದೆ. 8 ಸಲ ಮಾಡಿದರೂ ಆಗತ್ತೆ, 3ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು ಗರ್ಭಪಾತ ಆಗ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಂತೀರಿ? ಒಮ್ಮೆ ಗರ್ಭಪಾತ ಆಗುತ್ತೆ, 2ನೇ ಸಲವೂ ಆಗುತ್ತೆ, 3ನೇ ಸಲವೂ ಆಗುತ್ತೆ, ಇದೇನು ಹೆರಿಡಿಟಿಯಿಂದ ಬರ್ತದಂತಿರೋ ಅಥವಾ ಏನು ದೈಹಿಕ ಕಾರಣಗಳು ಅಥವಾ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂತ ಹೇಳಿರ್ತಾವೆ, ಪೋಷಕಾಂಶಗಳ ಕೊರತೆ ಅಂತಿರೋ ಅಥವಾ ಏನಂತ ಇದಕ್ಕೆಲ್ಲ? ಸಾಮಾನ್ಯವಾಗಿ ಈ ಕಂದು ಆಗ್ತಕ್ಕಂಥದ್ದು ಅಬಾರ್ಷನ್ಸ್ ಏನಿದೆ, ಇದು 3ನೇ ತಿಂಗಳಲ್ಲಿ ಸತತವಾಗಿ ನಿರಂತರವಾಗಿ ಆಗ್ತಾ ಇದೆ, 3 ತಿಂಗಳು ತುಂಬಿದ ತಕ್ಷಣ ಆಗ್ತಾ ಇದೆ ಅಂದರೆ ಕೆಲವು ಪ್ರೋಟೋಜುವನ್ ಡಿಸೀಸಸ್ ಅಂತ ಹೇಳ್ತೀವಿ, ಟ್ರೈಕೋಮೋನಿಯಾಸಿಸ್ ಅಂತ ಬರುತ್ತೆ. ಸೊ ಮತ್ತು ಅನಾಪ್ಲಾಸ್ಮೋಸಿಸ್ ಅಂತ ಬರುತ್ತೆ. ಸೊ ಇಂಥವನ್ನ ನಾವು ಸಸ್ಪೆಕ್ಟ್ ಮಾಡ್ಬೋದು. ಸೊ ಕಂಟಿನ್ಯೂಸ್ ಆಗಿ 3ನೇ ತಿಂಗಳಲ್ಲಿ ನಾವು ಅಬಾರ್ಷನನ್ನು ನೋಡ್ತಾ ಇದ್ದೀವಿ ಅಂದರೆ ಅಂಥವನ್ನ ನಾವು ರಕ್ತ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ನೆಕ್ಸ್ಟ್ 7ನೇ ತಿಂಗಳಲ್ಲಿ ಸತತವಾಗಿ ಕೆಲವು ರಾಸುಗಳು ಗರ್ಭಪಾತ ಆಗ್ತಾ ಇದ್ದಾವೆ ಅಂದರೆ ಅವುಗಳನ್ನು ಸಹ, ಅವುಗಳ ರಕ್ತವನ್ನು ಸಹ ನಾವು ಪರೀಕ್ಷೆಗೆ ಒಳಪಡಿಸಬೇಕು. ಪರೀಕ್ಷೆಗೆ ಒಳಪಡಿಸಿ ನಾವು ಕಾಯಿಲೆಗಳನ್ನು ಖಾತ್ರಿ ಮಾಡ್ಕೋಬೇಕು. ಸಾಮಾನ್ಯವಾಗಿ 2-3 ಸಾರಿ ಕಂಟಿನ್ಯೂಸ್ ಆಗಿ ಸೇಮ್ ಇದರಲ್ಲಿ ಅಬಾರ್ಷನ್ ಆಗ್ತಾ ಇದೆ ಅಂದರೆ ಅದಕ್ಕೆ ನಂಜು ರೋಗಗಳೇ ಕಾರಣ. ಈ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನಾವು ನೋಡಿದಾಗ ಅಂಥ ಹಸುಗಳು ಯಾವ ಬೇಕಾದರೂ ಆಗ್ಬೋದು, ಕಂದಾಕ್ಬೋದು. ಅದು 4ನೇ ತಿಂಗಳಾಗಿರ್ಬೋದು, 7ನೇ ತಿಂಗಳಾಗಿರ್ಬೋದು, 9ನೇ ತಿಂಗಳಲ್ಲೂ ಆಗಿರ್ಬೋದು. ಪೌಷ್ಟಿಕಾಂಶಗಳ ಕೊರತೆ ಇದ್ದರೆ ಕಂದು ಹಾಕೋದಕ್ಕಿಂತ ಸಣ್ಣ ಕರುಗಳು ಹುಟ್ಟುತ್ತವೆ. ಕಂದು ಹಾಕಲ್ಲ, ಬಟ್ ಜೀವಂತ ಕರುಗಳು, ಸಣ್ಣ ಕರುಗಳು ಹುಟ್ಟುತ್ತವೆ. ಅದೇ ಸ್ಟಾರ್ಟಿಂಗ್ 3 ತಿಂಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆಯನ್ನು ನೋಡಿದ್ರೆ ಆ ಒಂದು ಭ್ರೂಣ ಕರಗೋಗಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಕೊನೆಯ ಹಂತಗಳಲ್ಲಿ ನಾವು ಪೌಷ್ಟಿಕಾಂಶಗಳ ಕೊರತೆ ಇದ್ದರೂ ಸಹ ಸಣ್ಣ ಕರುಗಳು ಹುಟ್ಟುವಂಥ ಸಂದರ್ಭಗಳು ಜಾಸ್ತಿ ಇರ್ತವೆ. ಸಣ್ಣ ಕರುಗಳು ಹುಟ್ಟಿದ್ರೆ ತೂಕ ಕಡಿಮೆ ಆದರೆ ಅವು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಮತ್ತು ಸತ್ತೋಗೋಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಒಂದು ಹಸು ಅಥವಾ ಎಮ್ಮೆ ಪದೇ ಪದೇ ಅಬಾರ್ಷನ್ ಆಗ್ತಾ ಇದೆ ಅಂದರೆ 3 ತಿಂಗಳಾಗಿರ್ಬೋದು ಅಥವಾ 7ನೇ ತಿಂಗಳಾಗಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿ ಯಾವ ನಂಜು ರೋಗ ಇದೆ ಅಂತ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಈಗ ಕೆಲವೊಂದಿಷ್ಟು ಮಂದಿಗೆ ಹಳ್ಳಿಯೊಳಗೆ ಗೊತ್ತೇ ಆಗೋದಿಲ್ಲ ಗರ್ಭಪಾತ ಆದದ್ದು, ಕಟ್ಟಿ 4 ತಿಂಗಳಾಯ್ತು ಅಂತಂದರೆ ಅದಕ್ಕೇನು ಗರ್ಭಪಾತ ಆಗ್ತಾ ಇದೆ ಅಂದ್ರೆ ಲಕ್ಷಣಗಳು ಏನು ಬರ್ತವೆ, ಏನಾದರೂ ಸೆಕ್ರೆಷನ್ನು, ಸ್ರಾವ ಈ ಥರ ಬರ್ತಾ ಇರುತ್ತೆ, ಹೇಗೆ ಕಂಡುಹಿಡಿಬೇಕು ಅದನ್ನು ಗರ್ಭಪಾತದ್ದು ನಮ್ಮ ಜಾನುವಾರು ಸಾಕಾಣಿಕೆದಾರರು? ಭಾಳ ಒಳ್ಳೆ ಕ್ವಶನ್ ಇದು. ಗರ್ಭಪಾತ ಆಗಿದೆ ಅಂತಂದು ಹೇಳಿ ನಮಗೆ ಸಾಮಾನ್ಯವಾಗಿ 3 ತಿಂಗಳ ಒಳಗಡೆ ಏನನ್ನ ಗರ್ಭಪಾತ ಆಯಿತು ಅಂದರೆ ಅದು ಗೊತ್ತೇ ಆಗೋದಿಲ್ಲ. ಅದರಲ್ಲಿ ಯಾವುದೇ ಒಂದು ಡಿಸ್ಚಾರ್ಜ್ ಇರೋದಿಲ್ಲ ಅಥವಾ ಯಾವುದೇ ಒಂದು ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ಯಾಕಂದರೆ 3 ತಿಂಗಳ ಒಳಗಡೆ ಭ್ರೂಣ ಭಾಳ ಚಿಕ್ಕದಿರುತ್ತೆ, ಅದು ಕರಗೋದ್ರೆ ಅದು ಗೊತ್ತೇ ಆಗೋದಿಲ್ಲ. ರೀಸಸ್ಸಲ್ಲಿ ಅದು ಗೋಮೂತ್ರದ ಮುಖಾಂತರ ಹೊರಗೆ ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಆದರೆ ಈ 5ನೇ ತಿಂಗಳು 3 ತಿಂಗಳು ತುಂಬಿದ ಮೇಲೆ, 3 ತಿಂಗಳು ತುಂಬಿದ ಮೇಲೆ ಏನನ್ನ ಅಬಾರ್ಷನ್ಸ್ ಆಯಿತು ಅಂದರೆ ಅಂಥ ಒಂದು ಇದರಲ್ಲಿ ಜ್ವರ ಇರ್ಬೋದು ಅಥವಾ ಫೀಟಲ್ ಮೆಂಬ್ರೇನ್ಸು ಒಳಗಡೆ ಉಳ್ಕೊಳ್ಳೋಂಥ ಸಂದರ್ಭ ಇರ್ತದೆ, ಅಥವಾ ಯೋನಿಯ ಭಾಗದಿಂದ ಹೊರಗಡೆ ಜೋತು ಬಿದ್ದಿರುತ್ತೆ, ಅಥವಾ ಕೆಟ್ಟ ದ್ರವ ಹೊರ ಬರ್ತಾ ಇರುತ್ತೆ, ವಾಸನೆ ಇರುತ್ತೆ, ಕೆಲವೊಮ್ಮೆ ರಕ್ತ ಬರ್ಬೋದು, ಕೆಲವೊಮ್ಮೆ ಕೀವು ಬರ್ಬೋದು, ಕೆಲವೊಂದು ಮಮ್ಮಿಫಿಕೇಷನ್ ಅಂತ ಆಗುತ್ತೆ, ಮಮ್ಮಿಫಿಕೇಷನ್ ಮಸರೇಷನ್ ಅಂತಂದು ಹೇಳಿ ಕೆಲವು ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಭಾಳ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಮಸರೇಷನ್ ಟೈಮ್ನಲ್ಲಿ ಎಸ್ಪೆಷಲಿ. ಸೊ ಒಳಗಡೆ ಬೋನ್ಸ್ ಅಷ್ಟೇ ಬರ್ತಾ ಇರುತ್ತೆ, ಕೆಲವೊಂದು ಸಾರಿ ಸಗಣಿ ಹಾಕಿದಾಗೆಲ್ಲ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ, ಕರುವಿನ ಮೂಳೆಗಳು ಹೊರಗೆ ಬರ್ತಾ ಇರ್ತವೆ. ಸೊ ಈ ಥರ ಒಂದು ಲಕ್ಷಣಗಳನ್ನು ಕಂಡು ಬಂದಾಗ ಜ್ವರ ಏನನ್ನ ಇದ್ದಾಗ ಅಂತ ಒಂದು ಲಕ್ಷಣಗಳನ್ನ ಗಮನಿಸಿ ರೈತರು ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿಸಬೇಕು. ಅದು ಒಂದೇ ಇದರ ಒಂದು ಪ್ರಮುಖ ಲಕ್ಷಣ ಆಗುತ್ತೆ. ಸೊ ಗರ್ಭಧರಿಸಿದ ಅಂದ್ರೆ ಕೃತ ಗರ್ಭಧಾರಣೆ ಮಾಡಿದ ಮೇಲೆ ಸಾಮಾನ್ಯವಾಗಿ 4ನೇ ತಿಂಗಳಲ್ಲಿ ಗರ್ಭಪರೀಕ್ಷೆ ಮಾಡಿಸ್ಬೇಕು. ಗರ್ಭಪರೀಕ್ಷೆ ಮಾಡಿಸಿ ಅದು ನೆಗೆಟಿವ್ ಇದೆ ಅಂತ ಅಂದ್ರೆ ಪುನಃ ಮತ್ತೆ ಅದನ್ನ ಗರ್ಭಧಾರಣೆಗೆ ಒಳಪಡಿಸಬೇಕಾಗತ್ತೆ. ಈ ಅನೇಕ ಬಾರಿ ನಾವು ರಿಪೀಟ್ ಬ್ರೀಡಿಂಗ್ ಅಂತ ಹೇಳಿ ಕರಿತೀವಿ. 3-4 ಸರಿ ಕೃತ ಗರ್ಭಧಾರಣೆ ಮಾಡಿದ್ರು ಸಹ ಆರೋಗ್ಯವಂತ ಹಸು ರಿಪೀಟ್ ಆಗ್ತಾನೆ ಇರುತ್ತೆ, ಆಗ ನಿಲ್ಲೋದಿಲ್ಲ, ಗರ್ಭ ಧರಿಸೋದಿಲ್ಲ. ಸೊ ಗರ್ಭಧಾರಣೆ ಮಾಡಿದಾಗ್ಯೂ ಗರ್ಭ ಧರಿಸುವುದಿಲ್ಲ. ಸೊ ಅಂತ ಒಂದು ಹಸುಗಳಿಗೆ ನಾವು ಮುಖ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ ಅಂತ ಹೇಳ್ಬೋದು. ಸೊ ಪೌಷ್ಟಿಕಾಂಶಗಳನ್ನು ನಾವು ಪೂರೈಕೆ ಮಾಡಿದಲ್ಲಿ ಸ್ಪೆಷಲಿ ಮಿಶ್ರತಳಿ ಹಸು ಸಾಕಾಣಿಕೆಯಲ್ಲಿ ಖನಿಜ ಮಿಶ್ರಣಗಳ ಪೂರೈಕೆ, ಖನಿಜ ಮಿಶ್ರಣ ಮತ್ತು ಈ ಜೀವಸತ್ವಗಳ ಪೂರೈಕೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ರತಿ ಹಸುವಿಗೂ ಸಹ ಉತ್ತಮ ಕರುಗಳನ್ನು ಪಡಿಬೇಕು ಅಂತಂದರೆ ಗರ್ಭಪಾತ ಆಗದಂಗೆ ನೋಡ್ಕೋಬೇಕು, ಪ್ರಚೋದಕಗಳ ಕೊರತೆ ಉಂಟಾಗಬಾರ್ದು ಅಂದರೆ ಸರಿಯಾದ ಆಹಾರವನ್ನು ಕೊಡಬೇಕು. ಆಹಾರ ಕ್ರಮ ಅಂತಂದ ತಕ್ಷಣ ನಾವು ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣ ಮೂರನ್ನು ನಾವು ಸಹ ಅಂಥ ರಾಸುಗಳಿಗೆ ಕೊಡಬೇಕು. ಇವೆಲ್ಲವುಗಳನ್ನು ಕೊಟ್ಟು ಖನಿಜ ಮಿಶ್ರಣ ಪ್ರತಿ ಹಸುವಿಗೆ ಅಥವಾ ಎಮ್ಮೆಗೆ 50 ಗ್ರಾಂ ಪ್ರತಿನಿತ್ಯ ಕೊಡಬೇಕು. ಹಾಲು ಕೊಡ್ತಕ್ಕಂಥ ರಾಸುಗಳಾಗಿರ್ಬೋದು ಅಥವಾ ಗರ್ಭ ಧರಿಸಿರ್ತಕ್ಕಂಥ ರಾಸುಗಳಾಗಿರ್ಬೋದು, ಪ್ರತಿನಿತ್ಯ 50 ಗ್ರಾಂ ಖನಿಜ ಮಿಶ್ರಣ ಪುಡಿಯನ್ನು ಕೊಟ್ಟರೆ ಬಹುತೇಕ ಗರ್ಭಪಾತದ ತೊಂದರೆಗಳನ್ನು ನಾವು ನಿವಾರಣೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ. ಇದುವರೆಗೂ ಜಾನುವಾರುಗಳಲ್ಲಿ ಆಗ್ತಕ್ಕಂಥ ಗರ್ಭಪಾತಕ್ಕೆ ಕಾರಣ ಪರಿಹಾರ ಜೊತೆಗೆ ಏನು ಮುನ್ನೆಚ್ಚರಿಕೆಯನ್ನು ನಮ್ಮ ಜಾನುವಾರು ಸಾಕಾಣಿಕೆದಾರರು ತಗೋಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಜಾನುವಾರು ಸಾಕಾಣಿಕೆದಾರರು ಇಂಥ ವಿಚಾರವನ್ನು ಗಮನಿಸಿ ಜಾನುವಾರುಗಳ ಬಗ್ಗೆ ಹೆಚ್ಚಿನ ವಿಶೇಷವಾದಂಥ ಅದರಲ್ಲಿ ಗರ್ಭಧರಿಸಿದಂಥ ಜಾನುವಾರುಗಳ ಒಂದು ಕಾಳಜಿಯನ್ನು ಮಾಡಲಿ ಅಂತೇಳಿ ನಾ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಗರ್ಭಪಾತಕ್ಕೆ ಕಾರಣ ಮತ್ತು ಪರಿಹಾರ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈಯನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ರಾಯಚೂರು ತಾಲೂಕಿನ ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರ ತೋಟಗಾರಿಕೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರು. ಇವರು 3 ತರ ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಂಜೂರಿದೆ, ಆಮೇಲೆ ಪೇರು, ಲಿಂಬೆ, ಈ ಬೆಳೆಗಳನ್ನು ಬೆಳೆದು ಉತ್ತಮ ರೀತಿಯಿಂದ ಆದಾಯವನ್ನು ತೆಗಿತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನರಸರೆಡ್ಡಿ ಅವರು ಅವರ ತೋಟಗಾರಿಕೆ ಬೆಳೆಗಳ ಬೇಸಾಯದ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ನರಸರೆಡ್ಡಿ ಅವರೇ, ತಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿಲಿಕ್ಕೆ ಎಷ್ಟು ವರ್ಷ ಆಯ್ತು ರೀ? ಈಗ ನೋಡ್ರಿ 15 ವರ್ಷ ಆಯ್ತು ರೀ. ಹೆಚ್ಚು ಕಮ್ಮಿ ನಾವು 15 ವರ್ಷ ಅಂದರೆ ಒಂದು 10 ವರ್ಷ ಹೆಚ್ಚು ಕಮ್ಮಿ ಮಲ್ಲಿಗೆ ತೋಟ ಮಾಡಿದ್ವಿ ರೀ. ಮಲ್ಲಿಗೆಗ ದಿನ ಏನಿಲ್ಲ ಅಂದರೆ ಇನ್ಕಮ್ ಆ ಕಾಲದ ಅವಾಗೂ ದಿನ 5 ರಿಂದ 6 ಸಾವಿರ ರೂಪಾಯಿ ಇನ್ಕಮ್ ಇತ್ತು. ಭಾರಿ ಚಲೋನೇ ಇತ್ತು. ಆಮೇಲೆ ಏನಾಯಿತು, ಮಂದಿ ಬರದಂಗಾಗಿ ತೊಂದರೆ ಆಯ್ತು ಸ್ವಲ್ಪ. ಯಾಕಂದರೆ ಕೂಲಿ ಆಳು ಹೆಂಗೆ ತೊಂದರೆ ಆಯ್ತು ಅಂದರೆ, ಇದು ಸರ್ಕಾರಲಿದ್ದ ಗೌರ್ಮೆಂಟು ಬಡಜನರಿಗಾಗಿ ಕೂಲಿಕಾರಿಗೆ ಅಂತ ಕೂಲಿ ಜನ ಚಾಲಾದಗಳಿದ್ದ ಅಲ್ಲಿದ್ದ ನಮ್ಗೆ ಬಿದ್ದೋಯ್ತು. ಆಮೇಲೆ ಏನು ಮಾಡಿದ್ವಿ, ಪೇರ್ಲ ಚಲೋ ಬೆಳೆಕೈತಿ, ಇದು ತಂದಿಟ್ವಿ. ಇದಂತೂ ಪೂರ ಚಲೋ ಆಕೈತಿ. ಏನೂ ಇಲ್ಲ ಅಂದ್ರೂ ದಿನ 4ರಿಂದ 5 ಸಾವಿರ ರೂಪಾಯಿ ಇನ್ಕಮ್ ಆದ ಕಂಟಿನ್ಯೂ ಆದ್ರಿ. ಮಲ್ಲಿಗೆ ಹೋದ್ಮೇಲೆ ಒಮ್ಮೆ ಪೇರ್ಲ ಮತ್ತು ಅಂಜೂರಕ್ಕೆ ಬಂದರೆ, ಅಂಜೂರ ಮೊದಲು ಅನುಭವ ಇತ್ತ ನಿಮ್ಗೆ ಅಂಜೂರ ಬೆಳೆ ಮೊದಲಿತ್ತು ರೀ? ಅದು ಬೇರೆ ವೆರೈಟಿ, ಅದು ಆ ವೆರೈಟಿ, ಅದು ಕೆಂಪು ಮುಡಿ ವೆರೈಟಿ ಇತ್ತು ರೀ. ಹಾಂ, ಆ ವೆರೈಟಿ ಮಾಡಿದೀವಿ, ಅದರಲ್ಲಿದ್ದ ಅದನ್ನು ಚಲೋ ಬಂತು ಅಂದರೆ ಅದನ್ನು ಜನ ಮೆಚ್ಚದಂಗೆ ಆಯಿತು. ಅದನ್ನು ತೆಗೆದು ಏನು ಮಾಡಿದ್ವಿ, ಮತ್ತು ಬೇರೆ ವೆರೈಟಿ ಮಾಡಿದ್ವಿ. ಹಂಗಾಗಿ ಇವಾಗ ಚಲೋನೇ ಅದ್ರಿ. ಅದ್ರ ಪೇರು ಇದೆ ಮತ್ತು ಅಂಜೂರ ಇದೆ, ಲಿಂಬೆ ಇದೆ. ಎಷ್ಟೆಷ್ಟು ಎಕರೆ ಇದೆ ಪೇರು, ಲಿಂಬೆ, ಅಂಜೂರು? 2 ಎಕರೆ ಪೇರ್ಲೆ ಇದ್ರಿ, 2 ಎಕರೆ ಅಂಜೂರ. 1 ಎಕರೆಗ ನಮ್ಗೆ 1 ಎಕರೆ ನಿಂಬೆ, 5 ಎಕರೆ ಬೆಳೆ. 1 ಎಕರೆ ನಮಗೆ ಖಾಲಿ ಆದ್ರಿ. ನಮ್ಮನೆ ದನ ಕರ ಹಂಗಾಗಿ ಕಾಲಿಟ್ಟು. ಈಗ ಅಂಜೂರು ಯಾವ ತಳಿ ಹೆಚ್ಚಿರಿ? ಅಂಜೂರ ಡಯಾನ. ಯಾಕೆ ಡಯಾನ ತಳಿ ಹೆಚ್ಚಿದ್ರಿ? ಇಲ್ಲರಿ, ಅದು ನಮ್ಮ ಕಕ್ಕವರು ಯಾಕಡೆ ಹೋಗಿದ್ದರಿ, ಅದು ಎಲ್ಲೇ ಹೋಗಿ ತಂದು ಒಂದೇ ಸಸಿ ತಂದರು, ಒಂದು ಎರಡು ತಂದರು ಹಚ್ಚಿದ್ರು ರೀ. ಅವು ಭಾರಿ ಕೇಳಕತ್ತಿದ್ರು ಯಾರು ನೋಡಿದ್ರೆ. ಔಟ್ರಕ್ಕೆ ನಾವು ಸಸಿ ಕಟ್ಟಿದ್ವಿ, ಸಸಿ ಕಟ್ಟಿ ಸ್ವಲ್ಪ ಮಾಡಿದೀವಿ ಅಷ್ಟು, ಎಷ್ಟೋ ಒಂದು ಪಾವು ಎಕರೆ ಅಷ್ಟು. ಅವಾಗ ಭಾರಿ ಬರೋಕಾಯ್ತು. ಹಂಗಾಗಿ ಈಗ ನಾವೊಂದು ಎರಡು ಎಕರೆ ಮಾಡಿದ್ವಿ, ಅವ್ರೊಂದು ಎರಡು ಎಕರೆ. ಹೇಗೆ ಡಯಾನ ಮತ್ತು ಇವೇನು ಪಿಂಕ್ ಒಂದು ಅಂಜೂರು ಬರುತ್ತಲ್ಲ, ಅದಕ್ಕೆ ಇದಕ್ಕೆ ನೋಡಿದ್ರೆ ಹಣ್ಣು ಸೈಜು ರುಚಿ ತಾಳುವಂಥ ಒಂದು ಗುಣಮಟ್ಟ ಇಡುವಂಥ ಗುಣಮಟ್ಟ ಹೇಗದಂತ? ಇದಕ್ಕೆ ವ್ಯಾಲ್ಯೂ ಜಗ್ಗಿ ಅದ್ರಿ ಈಗ. ಹಾಂ, ಡಯಾನಕ್ಕ ನೀನು ಬಜಾರ್ಗೆ ಹೋದರೆ ನಮ್ಮಲ್ಲಿ 80 ತಗೊಂತಾರೆ, ನಮ್ಮ ಕಣ್ಣೆದ್ರಿಗೆ 180 ರೂಪಾಯಿ ಹಾಕ್ತಾರೆ ನಮ್ಮ ಎದುರಿಗೆ. ಈಗ ನಮ್ಗೆ ಏನಂದರೆ ಮಾರ್ಕೆಟ್ಗೆ ನೆರವೇ ಇಲ್ಲ, ಒಯ್ಯಬೇಕು ನಾವು. ಈಗ ನಾವಂತೂ ಮಾರೋಕ್ಕಾಗೋದಲ್ಲ ರೈತರು, ಹಂಗಾಗಿ ನಮ್ಮ ಕಣ್ಣೆದ್ರಿಗೆ ಅದಕ್ಕೆ ಭಾರಿ ಬೆಲೆ ಅದ. ಹಂಗಾಗಿ ಸಸಿಗಳನ್ನು ಕಂಡಂಗೆ ಕೊಟ್ಟು ಬೇರೆ ಬೇರೆ ಕಡೆ ಒಯ್ದಾರ. ಈ ವರ್ಷವೂ ಸಸಿ ಕಟ್ತೀವ್ರಿ. ಹಾಂ, ಹೇಗೆ ಸಸಿಗಳನ್ನು ಒಂದೊಂದು ಗೂಟಿ ಕಟ್ಟಿದ ಸಸಿಗಳನ್ನು ಹೇಗೆ ಮಾರ್ತಾ ಇದ್ದೀರಿ? ಈಗ ಅಂದರೆ ಅದು ನೋಡಿರಿ, 30-40 ರೂಪಾಯಿ ಗೂಟಿ ಸಸಿ. ಏನು ರೀ, 30 ರೂಪಾಯಿ ಅಂತೂ ಮೊದಲೇ ಅಡ್ವಾನ್ಸ್ ಕೊಟ್ಟು ಹೋಯ್ತಾರೆ. ಅಂಜೂರನ್ನು ಎಷ್ಟು ಒಂದು ಎಕರೆದಲ್ಲಿ ಸಸಿ ಕುಂತಾವೆ, ಎಷ್ಟು ಅಂತರ ಕೊಟ್ಟು ಹಚ್ಚಿದ್ದೀರಿ? ಅಂಜೂರು ಹೆಂಗೆ ಅನಿಸುತ್ತೆ ನಿಮ್ಗೆ? ಅಂಜೂರು ಬೆಳೆ ಭಾಳಷ್ಟು ಅದಕ್ಕೆ ಜೋಪಾನ ಮಾಡಬೇಕು, ಭಾಳಷ್ಟು ಕಾಳಜಿ ಮಾಡ್ಬೇಕಂತೀರ ಹೇಗೆ? ಭಾಳಷ್ಟೇನು ಕಾಳಜಿ ಇಲ್ಲರಿ, ಅದು ಅಂತ ಬರೇನಿಲ್ಲ. 10x10 ಹಚ್ಚಬೇಕು ಒಟ್ಟು. ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು, ಹಿಂಗೆ ಟ್ರ್ಯಾಕ್ಟರ್ ಹೋಗ್ಬೇಕು. ಯಾಕಂದರೆ ಈ ಕಾಲದಾಗ ಎತ್ತಿನ ಒಕ್ಕಲ್ತಾನ ನಡೆದಿಲ್ಲ, ಕೂಲಿ ಆಳು ನಡೆದಿಲ್ಲ, ಹಂಗಾಗಿ ಹಿಂಗೆ 10 ಹಿಂಗೆ 10 ಅಸ್ತು ರೀ. ಹ್ಞೂ, ಅಂದರೆ ಅದರಲ್ಲಿ ಏನು ಲೇಬರ್ ಕೆಲಸ ಇಲ್ಲ, ಬರೀ ಟ್ರ್ಯಾಕ್ಟರಿಂದ ಟ್ರ್ಯಾಕ್ಟರಿಂದೇ ಮಾಡ್ತೀವಿ. ಯಾವ ದೊಡ್ಡ ಎಷ್ಟು ಮನುಷ್ಯನ ಹತ್ರ ಆಗೋವರೆಗೆ ಆಮೇಲೆ ಏನಂದರೆ ಟ್ರ್ಯಾಕ್ಟರ್ ಕೆಲಸ ಕಡಿಮೆ ಮಾಡಿಬಿಡ್ತೀವಿ. ಹಿಂದಾಡಿ ಕಟಿಂಗ್ ಆಗತ್ತಾನ ಅರಗದೇ ಇಲ್ಲ, ಕಸನೂ ಕಡಿಮೆ ಆಗಿಬಿಟ್ಟಿರ್ತದಲ್ಲ. ಹಿಂದಾಡಿ ಕಟಿಂಗ್ ಆದಮೇಲೆ ಮತ್ತೆ ಅರಗತ್ತೀವಿ. ಎಷ್ಟು ಸಸಿ ಕುಂತ ಒಂದು ಎಕರೆದಲ್ಲಿ ಅಂಜೂರು? ಒಂದು ಎಕರೆಗೆ 800 ಕುಂತಾವ ನೋಡ್ರಿ. 800 ಕುಂತಾವ ರೀ. ಒಂದು ಹಚ್ಚಿದ ಎಷ್ಟು ವರ್ಷಕ್ಕೆ ಪ್ರಾರಂಭ ಆಯ್ತು ಹಣ್ಣು? ಹಚ್ಚಿದ 6 ಪ್ರಾಬ್ಲಮ್, 6 ಬರ್ತದೆ. ಅದನ್ನ 6 ನೀವು ಕಟಿಂಗ್ ಚಾಲು ಮಾಡ್ತಾರೆ? ಹಾಂ, ಹಣ್ಣು ಚಾಲ್ರಿ. ಅಲ್ಲ, ಕಟಿಂಗ್ ಅನ್ನ ಮಾಡ್ಬೇಕಲ್ಲ ಅಂಜೂರ. ಅದು ಏನಂದ್ರೆ ನಾಳೆ ಇದ್ರಾಗ ಮಾಡ್ತೀವಿ ರೀ. ಯಾವ್ದ್ರಾಗ ದಸರೆ ಮುಂದೆ ಕಟಿಂಗ್ ಮಾಡ್ತೀವಿ. 8 ಮಾಡ್ತೀರಿ ವರ್ಷದಲ್ಲಿ ಕಟಿಂಗ್? ಒಂದೇ ಸಲ ರೀ, ಒಂದೇ ಸಲ. ಅಲ್ಲಿ ತಾನ ಹಣ್ಣು ಬಂದ್ಕಂತ ಇರ್ತದ. ಹೇಗೆ ಕಟಿಂಗ್ ಅನ್ನ ಎತ್ತರವಾಗಿ ಬೆಳೆದಂತನ ಕಟ್ ಮಾಡ್ತಿರೋ ಅಥವಾ ಹೇಗೆ ಮಾಡ್ತಿರಿ ಕಟಿಂಗ್? ಒಂದು ಗೇಣೆ ಬಿಟ್ಟು ಕಟ್ ಮಾಡಿಬಿಡ್ತಾರೆ. ಯಾಕಂದ್ರೆ ಮತ್ತೆ ಅಲ್ಲಿದ್ದ ಹಣ್ಣು ತಗೊಂಬರ್ತದ್ರೆ ಮ್ಯಾಕ್. ಈಗ ಎತ್ತರ ಬೆಳೆಸ್ಕೊಂತವ್ರೆ ಮೇಲೆ ಹೋಗಿ ಮರ ಆಗ್ತದ ಇಲ್ಲಂತಲ್ಲ, ಹಣ್ಣು ಹರ್ಕಕ್ಕ ತ್ರಾಸ ಆಗ್ತಾನೆ. ಹಾಂ, ಹಂಗಾಗಿ ನಾವು ಕಟಿಂಗ್ ಮಾಡ್ಕೊಂತ ಇದ್ರೆ ನಮ್ಗೆ ಎಲ್ಲಿಗೆ ನಿಲ್ಕಲ್ ತಾನೇ? ಹಾಂ, ನಿಲ್ಕೋ ಅಷ್ಟೇ ಉಳಿಸ್ಕೊಂತ. ಹಾಂ, ಇಲ್ಲ ಮೊದಲೇ ಕಟ್ ಮಾಡ್ತೀವಿ ರೀ. ಅದು ಬೆಳೆ ಅಂತರ ಬರೋದ್ರಾಗೆ ಮತ್ತೆ ಒಂದು 4 ರೆಸ್ಟ್ ಕೊಡ್ತೀವಿ. ಅದು ಮತ್ತೆ ಚಿಗುರು ಬರ್ತದಲ್ಲ ರೀ ಕಟಿಂಗ್ ಮಾಡಿದ ಮ್ಯಾಗ, ಹಂಗಾಗಿ ಚಲೋ ಬರ್ತದೆ. ಹೇಗೆ ಒಂದು ಗಿಡಕ್ಕೆ ಅಂದಾಜು ಈಗ ನಿಮ್ಮದು 2 ಆಯ್ತು ಹಚ್ಚಿ ಅಂಜೂರು? 2 ಆಯ್ತು ರೀ. ಎಕರೆಗೆ ನೋಡ್ರಿ ಏನಿಲ್ಲ ಅಂದ್ರೆ ಮಿನಿಮಮ್ 1.5-2 ಲಕ್ಷ ರೂಪಾಯಿ ಆಗ್ತದೆ. ಅಲ್ಲ, ಒಂದು ಗಿಡಕ್ಕೆ ಅಂದಾಜು 1 ಹಣ್ಣಾಗತ್ತ 1 ರೀ? 10 ತನಕ ಕಡಿಮೆ ಆಗೋದಲ್ಲ. ಒಂದು ಗಿಡಕ್ಕೆ 10 ಕಡಿಮೆ ಆಗಬಾರ್ದು ನನ್ನ ಅಂದಾಜು. ಏನದಕ್ಕೆ ಎಣ್ಣೆ ಹೊಡೆದು ರೋಗ ಕೀಟ ಏನಿಲ್ಲರಿ? ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತೀವಿ ರೀ, ಎಂಡೆ ಗೊಬ್ಬರ. ಈ ರೀತಿ ತೋಡಿ ಈ ಸಸಿ ಬಗಲಾಗ ಈ ರೀತಿ ತೋಡಿ ಎಲ್ಲ ಈ ಸೈಡ್ ಗೊಬ್ಬರ ಹಾಕ್ಬಿಡ್ತೀವಿ, 2 ಹಾಕ್ಬಿಡ್ತೀವಿ. ಎಷ್ಟು ಹಾಕ್ತಾರೆ ತಿಪ್ಪೆ ಗೊಬ್ಬರ ಅಂದರೆ 2 ರೀ? ಒಂದು ಸರ್ಕಾರಿ ಗೊಬ್ಬರ ಏನು ಹಾಕ್ತಾರೆ? ಸರ್ಕಾರ ಗೊಬ್ಬರನೇ ಇಲ್ಲರಿ, ಒಟ್ಟು ಗೊಬ್ಬರನೇ ಹಾಕೋದಿಲ್ಲ. ಎಣ್ಣೆ 2 ಹೊಡಿತೀವಿ 1 ಎಣ್ಣೆ 2 ಆದರೆ ಅದಕ್ಕೆ ಮಾತ್ರ. ಈ ಪೇರ್ಲಾಕ ಆದರೆ 4-5 ಹೊಡಿಬೇಕು. ಈಗ 2 ಪೇರು ಹೆಂಗೆ ಹಚ್ಚಿರಿ? ಎಷ್ಟು ಯಾವ ತಳಿ ಹಚ್ಚಿರಿ ಪೇರು? ಎಷ್ಟು ಅಂತರ ಕೊಟ್ಟು ಹಚ್ಚಿರಿ ಪೇರು ಅಣ್ಣ? ಪೇರು ನೋಡ್ರಿ 5x ಹಚ್ಚಿವಿ, ಅರ್ಗಕ್ಕೆ 10 ಮಾಡಿವಿ ಟ್ರ್ಯಾಕ್ಟರ್ ಹೋಗಕ್ಕೆ. ಸಾಲಿಂದ ಸಾಲಿಗೆ 10, ಸಸಿಯಿಂದ ಸಸಿಗೆ 5. ಯಾಕಂದ್ರೆ ನಾಳೆ ಅರ್ಗಕ್ಕೆ ಬರಬೇಕು ನಮ್ಮ ಟ್ರ್ಯಾಕ್ಟರ್ ಸಲುವಾಗಿ ಎತ್ತುಗಳು ಒಕ್ಕಲ್ತಾನೆ ಇಲ್ಲಿಗ. ಹಂಗಾಗಿ ನಾವು ಹಿಂಗೆ ಮಾಡಿವ್ರಿ. ಎಷ್ಟು 1 ಸಸಿ ಕುಂತ ಇವು? ಇವು ನೋಡ್ರಿ, ಇವು ಡಬಲ್ ಕುಂತಾವ್ರಿ. ಹೆಚ್ಚು ಕಮ್ಮಿ ಅಂದರೆ ಎಕರೆಗೆ 1400 ತನಕ ಕುಂತಾವ. 2 ಪೇರು ಇದೆ? 2 ಪೇರು. ಆದ್ರೆ ಸಸಿ ಅದು ಎಲ್ಲಿಂದ ತಂದ್ರಿ? ಸಸಿ ಅದು ಯಾವುದಂತಾರ್ರಿ ಅಷ್ಟು ಗೊತ್ತಿಲ್ಲ ನನಗೆ. ಬಿತ್ತು ರೇಟ್ ಅದು ನಿಮಗೆ? 30 ರೂಪಾಯಿಗೆ 1 ಬಿದ್ದು ರೀ ಸರ್. ಪೇರು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಪ್ರಾರಂಭ ಆತು ನಿಮ್ಗೆ? ಹಚ್ಚಿದ 3 ಚಾಲು ಆತು. ಅವಾಗ ಬಿಡಕ್ಕೆ ಪ್ರಾರಂಭ ಮಾಡ್ತಾರೆ? ಹಾಂ, ಬಿಡಕ್ಕೆ ಚಾಲು ಮಾಡ್ತೀವಿ. ಕಟಿಂಗ್ ಮಾಡ್ಕೊಂತ ಈಗ ಆಗ್ಯದಲ್ರಿ, ಈಗ ಹಚ್ಚಿ ಈಗ 5 ಆಯ್ತು, 2 ಚಾಲು ಮಾಡಿ. ಮತ್ತು ಇದರಲ್ಲಿ ಏನಾದ್ರು ಬೆಳೆಗಳು ಹಾಕಿದ್ರೆ ಹಚ್ಚಿದ ಮೇಲೆ ಏನಾದರೂ ನಡುವೆ? ಏನೇನಿಲ್ಲರಿ, ಗೊಬ್ಬರ ಹಾಕೋದು ಅಷ್ಟೇ ಬಿಡ್ತೀವಿ. ನಿಮ್ಮ ಹಚ್ಚಿದ ವರ್ಷನೇ ಬರ್ತದಲ್ರಿ, ಹಂಗಾಗಿ ಏನು ಹಾಕೋದಿಲ್ಲ ಇದಕ್ಕೆ. ಏನನ್ನ ಹಾಕಿದ್ರೆ ಏನಂದರೆ ಬರೀ ನಷ್ಟಕ್ಕೆ ದಾರಿ ಆಗ್ತದೆ, ಎಣ್ಣೆ ಹೊಡಿಯೋಕೆ ತ್ರಾಸು, ಎಲ್ಲ ತ್ರಾಸೆ. ಪೇರುಕ್ಕೆ 8 ಗೊಬ್ಬರ ಹಾಕ್ತೀರಿ 1? ಒಂದೇ ಸಲ ಸರ್ಕಾರ ಗೊಬ್ಬರಿಂದ 1 ಹಾಕ್ಬಿಡ್ತೀವಿ. ಆಯ್ತು, ಏನೇನು ಹಾಕ್ತೀರಿ ಸರ್ಕಾರ ಗೊಬ್ಬರ? ಇದು ಎಣ್ಣೆ ಗೊಬ್ಬರ ಬಿಟ್ಟರೆ ಏನಿಲ್ಲರಿ, ಏನೇನು ಹಾಕೋದಲ್ರಿ? ರಾಸಾಯನಿಕ ಗೊಬ್ಬರ ಮಿಶ್ರ ಅಂಬದು ಇಲ್ಲ ರೀ. ಈಗ ಏನೇನು ಇಷ್ಟು ಗೊಬ್ಬರ ಹಾಕೋದಲ್ಲ ಅವು. ಈಗ ಇದರಲ್ಲಿ ಏನು ಸಮಸ್ಯೆ ಬರಾಕತ್ತೈತೆ ಪೇರುದಲ್ಲಿ? ಹಣ್ಣು ಹುಳ ತಿನ್ನುವಂಥದ್ದು, ರೋಗ? ಅದೇ ಈಗ ಸಣ್ಣ ಮಳೆಗಾಲದಾಗ ಮಾತ್ರ ಬರ್ತದೆ ರೀ, ಇಲ್ಲೇಶ ಬರೋದಿಲ್ಲ. ಮಳೆಗಾಲದಾಗ ನಾವು ಏನಂದ್ರೆ ಅದನ್ನ ಆಸೆ ಪಟ್ಟು ನಾವು ಮಾಡಕ್ಕೆ ಹೋಗ್ಬಾರ್ದು. ಒಂದು 4 ಬಿಟ್ಬಿಡ್ಬೇಕು ಅದನ್ನ. ಆ ಟೈಮ್ನಾಗ ಬಿಟ್ಟುಬಿಟ್ರೆ, ಕಟಿಂಗ್ ಮಾಡಿ ಬಿಟ್ಟುಬಿಟ್ರೆ, ಈ ಟೈಮ್ ಲೇಸ್ ಕಾಯಿ ಬಂದರೆ ಮುಂದೆ ಚಲೋ ಬರ್ತದೆ. ನಾವು ಮಳೆಗಾಲದಾಗ ಮಾತ್ರ ಮಾಡಬಾರ್ದು. ಆದ್ರೆ ನಾವು ಮಳೆಗಾಲದಾಗ ಮಾಡಕ್ಕೆ ಹೋದಿವಿ ಅಂದರೆ ಈಗ ಹೊಲದಾಗ ತಿರುಗಾಡೋಕ್ಕೂ ತ್ರಾಸು ಕೆಸರಾಗ. ಹಂಗಾಗಿ ಹೊಲನೂ ಕೆಟ್ಟೋಗ್ತದೆ. ಬೇಸಿಗೆಯಲ್ಲಿ ಚಲೋ ಹಣ್ಣು ಬರ್ಬೇಕು, ಬೇಸಿಗೆಯಲ್ಲೇ ಚಲೋ ಬರ್ಬೇಕು, ಬೇಸಿಗೆ ಚಳಿಗಾಲ ಎರಡು ಮಳೆಗಾಲನೇ ಕುಲ್ಲ ಬಿಟ್ಬಿಡ್ತು, ಕುಲ್ಲ ಬಿಟ್ಬಿಡ್ಬೇಕ್ರಿ. ಯಾಕಂದ್ರೆ ಅದು ಮಾಡಕ್ಕೆ ಹೋಗಿ ಲಾಭಿಲ್ಲ ನಮ್ಗೆ. ಈಗ ನಮ್ಗೆ ಆ ಕಡೆ ಬೆಳೆಗಳು ಇರ್ತಾವೆ, ಇದ್ರನ್ನ ಏನು ಮಾಡ್ತೀವಿ, ಮರ್ತು ಬಿಡ್ತೀವಿ. ಟೈಮಿಗೆ ಎಣ್ಣೆ ಹೊಡ್ಕೋದಾಗಲ್ಲ, ನಾವು ಟ್ರ್ಯಾಕ್ಟರ್ಲೇ ಹೊಡಿಬೇಕಲ್ರಿ. ಈಗ ಇದ್ರಾಗ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ತಗೊಂಡೇ ಹೊಡ್ಕೊಂತ ಹೋಗ್ತೀವಿ. ಈಗ ಹೊಲ್ದಾಗ ಹೆಂಗೆ ಹೊಡಿತಾರ ಆ ಟೈಪ್ ಟ್ರ್ಯಾಕ್ಟರ್ಲೇ ಹೊಡಿತೀವಿ ಎಣ್ಣೆ. ಹಂಗಾಗಿ ಏನು ಮಳೆ ಬಂದಾಗ ಇವು ಭೂಮಿ ಹೋಗಕ್ಕೆ ಬರೋದಿಲ್ಲ, ಹಂಗೆ ದಿನ ಇರಬೇಕು ಇವು ಕೆಲಸ. ಅಂದರೆ ಪೇರು ಹೇಗೆ ಈಗ ಸ್ಥಳೀಯವಾಗಿ ಮಾರ್ತಾ ಇದ್ದೀರಾ, ಮತ್ತು ಹೇಗೆ ಮಾಳೆ ಮಾಲ್ ಭಾಳ ಬಂತು ಮಾರಾಟ ಆಗಲಿಲ್ಲ ಅಂದರೆ ಹೇಗೆ ವ್ಯವಸ್ಥೆಗಳು? ವ್ಯವಸ್ಥೆ ಏನಿಲ್ಲ, ರೈಚೂರು ಮಾರ್ಕೆಟ್ಗೆ ಹೊಡಿತೀವಿ, ಒಂದು ತಂಡ ಎರಡು ತಂಡ ಹೈದ್ರಾಬಾದಿಗೆ ಹೊಡೆದ್ವಿ. ಇನ್ನು ಅಲ್ಲೂ ಬೇಸ್ ಹೋಯ್ತು, 40 ರಂಗ್ ಹೋಯ್ತು, 60 ರಂಗ 40 ರಂಗ ಹೋಯ್ತು. ಆದ್ರೆ ಖರ್ಚು ಆಗ್ತದೆ, ಸೊ ಖರ್ಚು ಬರ್ತದೆ. ಇಲ್ಲಿ ರಾಯಚೂರಿನಲ್ಲಿ ಹೇಗೆ ಮಾರ್ತಾ ಇದ್ದಾರೆ ರೇಟ್? ಈಗ ರಾಯಚೂರು ನೋಡ್ರಿ, 400 ರಿಂದ 500 ರೂಪಾಯಿ ಹೋಗ್ತದೆ ಒಂದು ಬಾಕ್ಸ್. ಎಷ್ಟು ಕೆಜಿ ಅದು? ಕೆಜಿ ಬೀಳ್ತದೆ, ಇನ್ನು ಕಡಿಮೆ ಬೀಳ್ತದೆ, 25 ಬೀಳ್ತದೆ. 25 ರೂಪಾಯಿ ಅಂದ್ರೆ ನಿಮ್ಗೆ ಏನು ಲಾಸ್ ಇಲ್ಲ? ಲಾಸ್ ಇಲ್ಲರಿ, ಅದು ಏನು ನಮ್ಗೆ ತೊಂದರೆ ಇಲ್ಲ. ತಮಾಟಿಗಿಂತಲೂ ಉತ್ತಮ ನೋಡಿ, ಏನು ತ್ರಾಸಿಲ್ಲ, ಗಳೆ ಹೊಡೆದು ಗೊಬ್ಬರ ಹಾಕೋದು, ನೀರು ಬಿಡೋದು. ವರ್ಷಕ್ಕೊಂದು ತಂಡ ನೀರಂತೂ ಡ್ರಿಪ್ ಮುಖಾಂತರ ಬರ್ತಾವ, ಮನೆಯಲ್ಲಿ ಬಟನ್ ಹಾಕಿದ್ರೆ ಅವೇ ಬರ್ತಾವ. ಏನ್ರಿ ಏನ್ ತೊಂದ್ರೆ, ನೀರಿನ ತೊಂದರೆ ಇಲ್ಲ ನಮ್ಗೆ. ಅಂದ್ರೆ ಈಗ ಪೇರು ಹಚ್ಬೇಕಂತೇಳಿ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ಏನು ನಿಮ್ಗೆ ಐಡಿಯಾ ಬಂತು ಹೆಂಗೆ ಹಚ್ಚಿದ್ರಿ ಪೇರು? ಇದ್ರೆ ನಾವು ನೋಡಿ ಬಂದಿವ್ರು ಅಂತಲ್ಲಿ ಹಚ್ಚಿದ್ರು ಒಬ್ರು ಆ ಕಡೆ. ಆದ್ರೆ ಸ್ವಲ್ಪ ಹಚ್ಚಿದ್ದ, ಅದು ಭೂಮಿ ಸ್ವಲ್ಪ ಇದ್ದ ಹಚ್ಚಿದ್ದ. ಬಂದು ನಾವು ಏನು ಮಾಡಿದ್ವಿ, ಮೊದಲು ಹಚ್ಚಿದ್ವಿ, 1 ಎಕರೆ ಹಚ್ಚಿದ್ವಿ. 1 ಎಕರೆ ಹಚ್ಚೋಣ, ದಿನ ಸಿಕ್ತಿನಾಗ್ರೆ ಕೋತಿದ್ದೀನಿ, ದಿನ 4-5 ಬಾಕ್ಸ್ ಕಂಟಿನ್ಯೂ ಗಾಡಿ ಮ್ಯಾಗೆ ತಗೊಂಡು ಹೋಗ್ತದೆ. ಅವಾಗ ಏನಂದ್ರೆ 1,000 ರೂಪಾಯಿಗೆ ಒಂದು ಬಾಕ್ಸ್ ಹೋದವು, ದಿನ 4-5 ಸಾವಿರ ಹಚ್ಚಿತ್ತವ. ಅದರಿಂದ ಆಸೆಗೆ ಏನು ಮಾಡಿದ್ವಿ, ಇನ್ನೂ 1-2 ಎಕರೆ ಹೆಚ್ಚಿಬಿಟ್ಟು ಅಂದ್ರೂ ಲಾಸ್ ಇಲ್ಲ. ಪೇರು ಹಚ್ಚಿ 2 ವರ್ಷ ಆಯ್ತಾ? 3 ವರ್ಷ ಆಯ್ತು ರೀ. ದಿವಸ ಅಂದಾಜು ಎಷ್ಟು ಕೆಜಿ ಹಣ್ಣು ಹೋಗತ್ತೆ ನಿಮ್ದು? ದಿವಸ ನೋಡ್ರಿ, ದಿನ 1 ಕ್ವಿಂಟಲ್ ಹೋಗ್ತದೆ. 25 ರೂಪಾಯಿ ಅಂದ್ರೆ ದಿವಸ ಒಂದು 2,500 ರೂಪಾಯಿ ನಿಮ್ಗೆ? 2,500 ಅಂತ ಹೇಳಿದ್ನಲ್ಲ ರೀ ಅವಾಗ. ಹಾ, 3,000 ರೂಪಾಯಿ ನೋಡ್ರಿ. ಎಲ್ಲ ದಿವಸ 3,000 ಎಲ್ಲಿ ತನಕ ಎಷ್ಟು ದಿವಸ ಹಣ್ಣು ಬರ್ತದೆ? ಹೇಳಿದ್ನಲ್ಲ ರೀ, 4 ತಿಂಗಳ ಬಂದಿರ್ತದೆ ಅಂತ ಹೇಳಿದ್ನಲ್ಲ. ಮಳೆಗಾಲದಾಗ ಕಂಟಿನ್ಯೂ ಚಾಲಿರ್ತದೆ, 8 ತಿಂಗಳ ಹಣ್ಣು ಇರ್ತದೆ. ಈಗ ಇದ್ರಾಗ ಇಲ್ದ್ರಕ್ಕೂ ಅದ್ರಾಗ ಅದ್ರಾಗ ನಮಗೆ ಏನಂದ್ರೆ ದಿನ 3-4 ಸಾವಿರ ರೂಪಾಯಿ ಇನ್ಕಮ್ ಇದ್ದಂಗೆ. ಅಂದ್ರೆ ಇದೇನು ಅಂತ ರಿಸ್ಕ್ ಏನಿಲ್ಲ? ಸ್ಕಿಲ್ ರೀ, ರಿಸ್ಕ್ ಇಲ್ಲ. ಇದ್ರಾಗ ಸಹ ನಾವು ಎಣ್ಣೆ ಹೊಡೆದಿವ್ರು, 1-2 ತಂಡ ಆರಾಮ್ ಕಸದ ಎಣ್ಣೆ ಹೊಡೆದು ಬಿಟ್ಟಿವಿ. ಏನ್ರಿ ಹಂಗ ಕಳೆ ಹೊಸ ಇಟ್ಟಿಲ್ಲ, ಇವಾಗ ಏನಂದ್ರೆ ಕಿತ್ತೆ ಹಾಕ್ಸ್ತೀವ್ರಿ ಹಗ್ಗೆ ಸರಿ. ಮತ್ತೇನು ಬರೀ ತಿಪ್ಪೆ ಗೊಬ್ಬರ ಹಾಕೋದು, ಡ್ರಿಪ್ ಚಾಲು ಮಾಡಿರಿ, ನೀರು ಹಾಯ್ತತ ಎಣ್ಣೆ? ಏನು ವರ್ಷದಲ್ಲಿ 1-2 ಸಲ ಹೊಡಿತೀರಿ ಎಣ್ಣೆ? ಇದಕ್ಕೆ 4-5 ಸಲ ಹೊಡ್ಸ್ಕೊಂತಾರೆ. ಏನು ಹುಳ ಬರ್ತದೆ ಇದಕ್ಕೆ? ಇದೇ ಇವೇ ಹುಳನೇ ಅಲ್ರಿ, ಒಂಥರ ದ್ವಾಮೆ ತರ ಕೆಂಪು ಹುಳ ಬರ್ತದೆ ಸಣ್ಣ. ಅಲ್ಲಿಂದ ಮೇಲೆ ತೂತಾಕ್ತದ್ರಿ ಹುಳ, ಕೆಂಪದು ನೊಣ, ಕರಿ ನೊಣ ಟೈಪ್ ಇರ್ತದೆ, ಕೆಂಪು ನೊಣ ತೂತಾಕಿ ಹೋಗ್ತದೆ, ಅದ್ರ ಹುಳ ಆಗಿಬಿಡ್ತದೆ. ಒಟ್ಟ ಅದು ಕಾಯಿರ್ಲಿಕ್ಕೆ ಅರ್ಕಂತೆ ಇರ್ಬೇಕು ನಾವು, ಅಂದ್ರೆ ಮಾತ್ರ ಚಲೋ ಇರ್ತದೆ. ಇದುವರೆಗೆ ರಾಯಚೂರು ತಾಲೂಕಿನ ಚಿಕ್ಕವಡ್ಲೂರು ಗ್ರಾಮದ ನರಸರೆಡ್ಡಿ ಅವರ ತೋಟಗಾರಿಕೆಯ ಅನುಭವಗಳನ್ನು ಕೇಳ್ತಾ ಇದ್ದೀರಿ. ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಒಂದು ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆಗೆ ಸದ್ಯದಲ್ಲಿ ಸುಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಸಂರಕ್ಷಣೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳೋದಾದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿಯನ್ನು ಬೆಳೆಯುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡೋದಾದರೆ, ಎಕರೆಗೆ 1 ಜೇನುಪೆಟ್ಟಿಗೆಯನ್ನು ಕಲ್ಲಂಗಡಿ ಬೆಳೆಯಲ್ಲಿ ಇಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಾವಿನ ಬೆಳೆಯಲ್ಲಿ ಹೊಸದಾಗಿ ಚಿಗುರಿದ ಹೂಗಳನ್ನು ತೆಗೆದು ಹಾಕುವುದರಿಂದ ಮುಂದೆ ಕಂಡುಬರುವ ಹೂವಿನ ವಿಕಾರತೆಯನ್ನು ಹತೋಟೆ ಮಾಡಬಹುದು. ಮಾವು ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಮಾವಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು, ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಮಾವಿನಲ್ಲಿ ಜಿಗುಹುಳು ಹತೋಟಿಗೆ 1 ಮಿಲಿಲೀಟರ್ ಬ್ರಫೋಜಿನ್ 25 SP ಅಥವಾ 1 ಮಿಲಿಲೀಟರ್ ಅಸೆಟಾಮಾಪ್ರೇಡ್ ಅಥವಾ ವರ್ಟಿಸಿಎಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ಕೈಗೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗು ಹುಳುವಿನ ನಿರ್ವಹಣೆಗೆ 1.75 ಗ್ರಾಂ ಡೈಮಿಥೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಸೂಕ್ತ. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿನ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿಯನ್ನು ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದರಿಂದ ಇದರ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂಥ ಸಮಯ, ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭವಾಗಿರುತ್ತದೆ. ಪಶುಗಳನ್ನು ಹೆಚ್ಚಾಗಿ ಹಸಿರು ಮೇವು ತಿನ್ನಿಸುವುದರಿಂದ ಅವುಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸಲು ಹಸಿಮೇವನ್ನು ಉಪ್ಪಿನ ದ್ರಾವಣದೊಂದಿಗೆ ಮಿಶ್ರಣ ಮಾಡಿ ಪಶುಗಳಿಗೆ ತಿನ್ನಿಸಬೇಕು. ಹಾಗೆಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಮೇವನ್ನು ಸ್ವಚ್ಛಗೊಳಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ, ರಾಯಚೂರು, ಮಾನ್ವಿ ಹಾಗೂ ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ಇಂದಿನ ಪೇಟೆ ಧಾರಣೆ ಹೇಗಿದೆ? ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಸ್ಥಳೀಯ ಜವಾರಿ ಕಡಲೆಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,280 ರೂಪಾಯಿಯಿಂದ ಗರಿಷ್ಠ 4,789 ರೂಪಾಯಿ. ಹತ್ತಿ ಹೈಬ್ರಿಡ್ ಕನಿಷ್ಠ 9,500 ರೂಪಾಯಿಯಿಂದ 10,300 ರೂಪಾಯಿ. ನೆಲಗಡಲೆ ಘುಂಗ್ರಿ 4,038 ರೂಪಾಯಿಯಿಂದ 6,949 ರೂಪಾಯಿ. ಬಿಳಿ ಜೋಳ 3,235 ರೂಪಾಯಿಯಿಂದ 3,356 ರೂಪಾಯಿ. ಈರುಳ್ಳಿ 550 ರೂಪಾಯಿಯಿಂದ 1,636 ರೂಪಾಯಿ. ಸೋನಮಸೂರಿ ಭತ್ತ 1,462 ರೂಪಾಯಿಯಿಂದ 1,769 ರೂಪಾಯಿ. ಕುಸುಬೆ ಸನ್ಫ್ಲವರ್ 4,799 ರೂಪಾಯಿಯಿಂದ 5,099 ರೂಪಾಯಿ. ಸೂರ್ಯಕಾಂತಿ 6,101 ರೂಪಾಯಿಯಿಂದ 6,751 ರೂಪಾಯಿ. ಕೆಂಪು ತೊಗರಿ 4,000 ರೂಪಾಯಿಯಿಂದ 6,529 ರೂಪಾಯಿ. ಬಿಳಿ ತೊಗರಿ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,226 ರೂಪಾಯಿಯಿಂದ 6,565 ರೂಪಾಯಿ. ಇದು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂಥ ದಿನದ ಪೇಟೆ ಧಾರಣೆ. ಹಾಗೂ ಮಾನ್ವಿ ಪೇಟೆ ಧಾರಣೆ ನೋಡೋಣ. ಭತ್ತ ಸೋನಾ ಮಸೂರಿ ಪ್ರತಿ ಕ್ವಿಂಟಲ್ಗೆ 1,004 ರೂಪಾಯಿಯಿಂದ ಗರಿಷ್ಠ 1,840 ರೂಪಾಯಿ. ಹಳೆ ಸೋನಾ ಮಸೂರಿ 2,428 ರೂಪಾಯಿಯಿಂದ 2,457 ರೂಪಾಯಿ. ಲಿಂಗಸೂರು ಪೇಟೆ ಧಾರಣೆ. ಸಜ್ಜೆ ಕನಿಷ್ಠ ಹಾಗೂ ಗರಿಷ್ಠ 2,170 ರೂಪಾಯಿ ಪ್ರತಿ ಕ್ವಿಂಟಲಿಗೆ. ಕಡಲೆಕಾಳು ಆವರೇಜ್ 4,500 ರೂಪಾಯಿಂದ 4,550 ರೂಪಾಯಿ. ನೆಲಗಡಲೆ 6,250 ರೂಪಾಯಿಯಿಂದ ಕನಿಷ್ಠ ಮತ್ತು ಗರಿಷ್ಠ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹಾಗೂ ಸ್ಥಳೀಯ ಜೋಳ 2,050 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯದ್ದು 2,090 ರೂಪಾಯಿ ಪ್ರತಿ ಕ್ವಿಂಟಲ್ಗೆ. ಭತ್ತ 2,320 ರೂಪಾಯಿಯಿಂದ 2,500 ರೂಪಾಯಿ. ತೊಗರಿ 5,700 ರೂಪಾಯಿಯಿಂದ 5,940 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ ಹಾಗೂ ಲಿಂಗಸೂರು